ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ನಮ್ಮ ಇಂದಿನ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಮಲ್ಲಾಪುರ ಗ್ರಾಮದ ಕೃಷಿಕ ಆರ್ ಶಿವಕುಮಾರ್ ಅವರೊಂದಿಗಿನ ಸಂದರ್ಶನ, ಪೇಟೆ ಧಾರಣೆ, ಹವಾಮಾನ ವರದಿ ಮತ್ತು ರೈತರಿಗೆ ಸಲಹೆ ಕೇಳುತ್ತೀರಿ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800-425-8330 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಇದೀಗ ಹೈನುಗಾರಿಕೆಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಮಲ್ಲಾಪುರ ಗ್ರಾಮದ ಕೃಷಿಕ ಆರ್ ಶಿವಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ಇವರನ್ನು ಸಂದರ್ಶಿಸುತ್ತಾರೆ ಜಗದೀಶ್ ಗೋಪನಹಳ್ಳಿ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಿತ್ರದುರ್ಗ ತಾಲೂಕು ಮಲ್ಲಾಪುರ ಗ್ರಾಮದ ಕೃಷಿಕರಾದ ಆರ್ ಶಿವಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಹೈನುಗಾರಿಕೆ ಮಾಡ್ತಿದ್ದಾರೆ, ಅದರ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದರೆ. ಶಿವಕುಮಾರ್ ಅವರೇ, ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಶಿವಕುಮಾರ್ ಅವರೇ, ಈ ಕೃಷಿ ಬದುಕನ್ನು ಮಾಡ್ತೀರಾ ಹೈನುಗಾರಿಕೆ ಜೊತೆಗೆ? ಹೌದು ಸರ್. ಜಮೀನು ಎಷ್ಟು ಎಕರೆ ಇದೆ ನಿಮ್ಮ ಸರ್? ನಮ್ದು ಆಕ್ಚುಲಿ ಇರೋದು 14 ಗುಂಟೆ ಸರ್. ಅದ್ರ ಜೊತೆಗೆ ನಮ್ಮ ಅಣ್ಣರ್ದೆಲ್ಲ ಇದೆ, ಅವ್ರದೆಲ್ಲ ಬಳಸ್ಕೊಂಡ್ಬಿಟ್ಟು ನಾನು ಯೂಸ್ ಮಾಡ್ತೇನೆ ಸರ್. ಮೇವಿಗೋಸ್ಕರ ಅಷ್ಟೇ. ಮೇವಿಗೋಸ್ಕರ ಅಂದ್ರೆ ಹೈನುಗಾರಿಕೆ ಮಾಡ್ತಾ ಇದ್ರಲ್ಲ, ಅದಕ್ಕೆ ಮೇವು ಬೇಕಾಗುತ್ತೆ, ಮೇವು ಮಾತ್ರ ಬೆಳ್ಕೊಂತ ಇದ್ರೆ. ಹಸಿಮೇವಿಗೋಸ್ಕರ ಬಳಸ್ಕೊಳಕೋಸ್ಕರ ಅದನ್ನ ಯೂಸ್ ಮಾಡ್ತೇವೆ ಸರ್. ಬೇರೆ ಯಾವ ಅಲ್ಪಾವಧಿ ಬೆಳೆಗಳು, ತೋಟಗಾರಿಕೆ ಬೆಳೆಗಳು ಯಾವ ಬೆಳೀತಿಲ್ಲ? ಇಲ್ಲ ಇಲ್ಲ ಸರ್. ಅಂದ್ರೆ ಜಮೀನು ಸ್ವಲ್ಪ ಇರೋದಕ್ಕೋಸ್ಕರ ಹೈನುಗಾರಿಕೆಗೆ ಬಂದ್ರೆ ಅಥವಾ ಸ್ವಲ್ಪ ಇರೋಕ್ಕೋಸ್ಕರ ಅಷ್ಟೇ ನಾವು ಅದನ್ನ ಹೈನುಗಾರಿಕೆ ಬೆಳೆಸಿದ್ವಿ ಸರ್. ಅದನ್ನ ಅಲ್ಲಿ ಎಷ್ಟು ವರ್ಷದಿಂದ ಹೈನುಗಾರಿಕೆ ಮಾಡ್ತಾರೆ? 12 ವರ್ಷದಿಂದ ಸರ್. 12 ವರ್ಷದಿಂದ. ನೀವು 12 ವರ್ಷದಕ್ಕಿಂತ ಮುಂಚೆ ಈ ಚಾಲಕವೃತ್ತಿ ಕಲ್ತಿದ್ರೆ? ಚಾಲಕವೃತ್ತಿ ಇತ್ತು ಸರ್. ಚಾಲಕವೃತ್ತಿ ಇತ್ತು. ಚಾಲಕವೃತ್ತಿಯಲ್ಲೇನೆ ಒಳ್ಳೆ ದುಡಿಮೆ ಇತ್ತಲ್ಲ, ಯಾಕೆ ಹೈನುಗಾರಿಕೆ ಮಾಡ್ಬೇಕು ಅನಿಸ್ತಿ? ಅದರಲ್ಲಿ ಯಾಕೆ ಅಂದ್ರೆ ನಮಗೆ ಇದು ಒಂದು ಇಂಟ್ರೆಸ್ಟ್ ಇತ್ತು ಸರ್. ನನಗೆ ಹೈನುಗಾರಿಕೆ ಮಾಡ್ಬೇಕು ಅನ್ನೋದು ಬಹಳ ನನಗೆ ಒಂದು ಛಲ ಇತ್ತು. ಅದಕ್ಕೋಸ್ಕರ ಇದು ಮಾಡ್ಬೇಕಂತಂದು ಸುಮಾರು ದಿನದಿಂದ ಇತ್ತು. ನಮ್ಮ ಮನೆಯವರು ಬೇಡ ಬೇಡ ಅಂತ ಹೇಳ್ತಿದ್ರು. ಇಲ್ಲ, ನನಗೆ ಮಾಡ್ಬೇಕಾದ್ರೆ, ನನಗೆ ಅದು ಉತ್ಸಾಹ ಇದೆ, ನನಗೆ ಅದರಲ್ಲಿ ಹೈನುಗಾರಿಕೆ ಎಲ್ಲ ನನಗೆ ಇಷ್ಟ ಆಗ್ತಿದೆ ಅಂತ ಮಾಡಿದೆ ಸರ್. ಹೈನುಗಾರಿಕೆಗೆ ಎಲ್ಲಾದ್ರೂ ತರಬೇತಿ ಪಡ್ಕೊಂಡಿದ್ರೆ? ಇಲ್ಲ ಇಲ್ಲ ಸರ್, ಎಲ್ಲ ತರಬೇತಿ ಎಲ್ಲ ಪಡ್ಕೊಂಡಿಲ್ಲ. ಆಕ್ಚುಲಿ ನಮ್ಮ ಅಪ್ಪಾಜಿ ಅಣ್ಣರೆಲ್ಲ ಮಾಡ್ತಾ ಇದ್ರು ಸರ್. ನಾನು ಅವಾಗೆಲ್ಲ ಸಣ್ಣ ಹುಡುಗ ಇದ್ದೆ. ಅವಾಗ ಅದ್ರನ್ನ ನೋಡ್ತಾ ನನಗೆ ಒಂದ್ ಸ್ವಲ್ಪ ಮನಸ್ಸಲ್ಲಿ ಇತ್ತದು. ನಾನು ಬೆಳವಣಿಗೆ ಆದಾಗ ಅವರು ಆ ಸೀಸನ್ ಮುಗಿಸಿದ್ರು ಸರ್. ಅಲ್ಲೇ ಅಂದ್ರೆ ವ್ಯವಸಾಯ ಆಗ್ಲಿ ಹೈನುಗಾರಿಕೆ ಆಗ್ಲಿ ಕ್ಲೋಸ್ ಮಾಡಿದ್ರು ಸರ್. ಅವರ ನಮ್ಮ ಅಣ್ಣರೆಲ್ಲ ಹೊರಗಡೆ ಅವರ ವೃತ್ತಿ ಪರವಾಗಿ ಅವ್ರು ಹೋಗಿದ್ರು ಸರ್. ಅವರು ನಮ್ಮ ತಂದೆಯರು ನಾವು ಅಲ್ಲಿ ಅಷ್ಟೇ ಇದ್ವಿ. ಹಂಗಾಗಿ ನಮ್ಮ ತಂದೆಯರು ಒಂದ್ ಸ್ವಲ್ಪ ಬೆಡ್ಡಿಡನ್ ಆಗಿಬಿಟ್ಟು ಅವರು ಸ್ವಲ್ಪ ಇದಾದ್ರು ಸರ್. ನೆಕ್ಸ್ಟ್ ನಾನು ಮ್ಯಾರೇಜ್ ಆಗಿ ಮ್ಯಾರೇಜ್ ಆದ ನಂತರ ಈ ವೃತ್ತಿ ಮಾಡ್ಬೇಕಂತ ಒಂದು ಇಷ್ಟ ಇತ್ತು ಸರ್ ನನಗೆ. ಅಂದ್ರೆ ಹೈನುಗಾರಿಕೆಯಲ್ಲಿ ನಾನು ಪಾಲ್ಗೊಂಡು ಅದರಲ್ಲಿ ಯಶಸ್ವಿಗೊಳ್ಬೇಕಂತ ಬಹಳ ಇಷ್ಟ ಆಗಿತ್ತು. ನಾನು ಅದನ್ನ ಮುಂದುವರ್ಸ್ಕೊಂಡು ಬಂದಿದ್ದೀನಿ. ಇದುವರೆಗೂ ನನಗೆ ಚೆನ್ನಾಗಿ ಆಗಿದೆ ಸರ್. ಈಗ ಸಾಕಷ್ಟು ಬೇರೆ ಬೇರೆ ಉಪಕಸಬಗಳಿದಾವೆ. ಕುರಿ ಸಾಕಾಣಿಕೆ ಮಾಡ್ಬೋದು, ಮೇಕೆ ಸಾಕಾಣಿಕೆ ಮಾಡ್ಬೋದು, ಕೋಳಿ ಸಾಕಾಣಿಕೆ ಮಾಡ್ಬೋದು, ಮೊಲ ಸಾಕಾಣಿಕೆ ಮಾಡ್ಬೋದು, ಮೀನು ಸಾಕಾಣಿಕೆ ಮಾಡ್ಬೋದು, ಜೇನು ಸಾಕಾಣಿಕೆ ಮಾಡ್ಬೋದು. ಈ ತರ ಸಾಕಷ್ಟು ಉಪಕಸಬಗಳಿದ್ದಾಗ ಹೈನುಗಾರಿಕೆನೆ ಮಾಡ್ಬೇಕಂತ ಯಾಕೆ ಆಸಕ್ತಿ ಬಂತು ನಿಮ್ಗೆ? ನಮಗೆ ಹೈನುಗಾರಿಕೆಯಲ್ಲಿ ಯಾಕೆ ಆಸಕ್ತಿ ಬಂತು ಅಂದ್ರೆ, ನಮಗೆ ಅದು ಜಾಗ ಶಾರ್ಟೇಜ್ ಇದೆ ಸರ್. ನಮಗೆ ಏನಂದ್ರೆ ಸ್ಥಳ ಒಂದು ನಮಗೆ ಸಮಸ್ಯೆ ಇರೋದ್ರಿಂದ ಇಷ್ಟರಲ್ಲೇ ನಾವು ಹೈನುಗಾರಿಕೆ ಮಾಡಿದ್ರೆ ಲಾಭಾಂಶ ಪಡಿಬೋದಲ್ಲ ಅನ್ನೋಕ್ಕೋಸ್ಕರ ಹೈನುಗಾರಿಕೆನ ಮಾಡಿದ್ವಿ ಸರ್. ಈಗ ನಾವು ಕುರಿ ಮೇಕೆ ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಸಾಕಬೇಕಂದ್ರೆ ಸಾಕಷ್ಟು ಜಾಗ ಬೇಕಾಗುತ್ತೆ, ಮತ್ತೆ ಊರಿಂದ ಹೊರಗಡೆ ಇರಬೇಕಾಗುತ್ತೆ, ಇವೆಲ್ಲ ಸಮಸ್ಯೆಗಳು ಇರ್ತವೆ. ಹೈನುಗಾರಿಕೆ ಅಂದ್ರೆ ನಮ್ಮ ಮನೆ ಹತ್ರನೇ ಸಾಕಾಣಿಕೆ ಮಾಡಬಹುದಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಹೈನುಗಾರಿಕೆ ಬಂದ್ರೆ. ಸತ್ಯ ಸರ್. ಪ್ರಾರಂಭದಲ್ಲಿ ಎಷ್ಟು ಹಸು ತಗೊಂಡೆ? ಸ್ಟಾರ್ಟಿಂಗ್ ನಾನು ಒಂದು ತಂದೆ ಸರ್. ಒಂದರಿಂದ ಸುಮಾರು 8 ಹಸುಗಳನ್ನ ನಾನು ಇವತ್ತಿಗೂ ಮಾಡಿದೀನಿ. ಇವತ್ತಿಗೆ ಎಷ್ಟು ನನಗೆ ಸಾಕಷ್ಟು ಮಾಡಿದ ಅಷ್ಟಕ್ಕೆ ನನಗೆ ಶೆಡ್ ನಿರ್ವಹಣೆ ಮಾಡಿ ಅಷ್ಟೇ ಇದೆ. ಮತ್ತೆ ಮೇವಿನಿಗೂ ನನಗೆ ಸಾಕಷ್ಟು ಮೇವು ಸಿಗುತ್ತೆ, ಹಸಿ ಮೇವು ಇದೆ, ಎಲ್ಲ ಇದೆ. ಅದಕ್ಕೋಸ್ಕರ ಅಷ್ಟೇ ಸರ್ ಮಾಡಿದೀನಿ ನಾನು. ಈಗ ಸಾಕಷ್ಟು ಜನ ರೈತರು ಈ ನಾಟಿ ಹಸುಗಳು ಅಂದ್ರೆ ನಮ್ಮ ಲೋಕಲ್ ಇರ್ತಾವಲ್ಲ, ಊರ್ ಮನೇಲಿ ಹುಟ್ಟು ಬೆಳೆದಿರ್ತಾವಲ್ಲ, ಆ ತರ ಹಸುಗಳು ಸಾಕಾಣಿಕೆ ಮಾಡ್ತಾರೆ. ನೀವು ಏನು ಮಿಶ್ರ ತಳಿ ಹಸುಗಳು ಸಾಕಾಣಿಕೆ ಮಾಡ್ತಾ ಇದ್ರೆ ನಾಟಿ ಹಸುಗಳು ಸಾಕಾಣಿಕೆ ಮಾಡ್ತಾರೆ. ಮಿಶ್ರ ತಳಿ ಅಷ್ಟೇ ಸರ್ ಯೂಸ್ ಮಾಡ್ತಾರೆ. ಮಿಶ್ರ ತಳಿ ಅಷ್ಟೇ. ಅಂದ್ರೆ ಅವು ಅದರಲ್ಲಿ HF ಇದೆಯಲ್ಲ, ಬಹಳ ಒಂದ್ ಸ್ವಲ್ಪ ಕಾಯಿಲೆ ಬರಂತ ಹಸು ಸರ್ ಅವು. ನಾವು ಅದರಲ್ಲಿ ಏನ್ ಆಯ್ಕೆ ಮಾಡ್ಕೊಂಡಿದ್ವಿ, ಜರ್ಸಿ ಬಳಸ್ತಾ ಇದ್ದ ಸರ್ ಅವನ ಹಸುಗಳನ್ನ. ಅವನೇನಂದ್ರೆ ಮನೆಗಳಿಗೆ ಹಾಲು ಕೊಡೋದಾಗ್ಲಿ ಅಥವಾ ನಮಗೆ ಉತ್ಪನ್ನಗಳನ್ನ ಮಾಡ್ಕೊಳೋದಾಗ್ಲಿ ನಮಗೆ ಬಹಳ ಚೆನ್ನಾಗಿ ಹಾಲು ಇದಾಗುತ್ತೆ, ಇಳುವರಿ ಬರುತ್ತೆ. ಇಳುವರಿ ನಾವು ಯಾವ ತರ ಮೇವು ನಿರ್ವಹಣೆ ಮಾಡಿ ಅದನ್ನ ಕಾರ್ಯಾಚರಣೆ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಹೌದು, ಹಂಗಾಗಿ ನಮ್ಗೆ ಜರ್ಸಿಗಳೇ ಬಹಳ ಇಷ್ಟ ಆಗಿದೆ ಸರ್. ಮೊದ್ಲಂತೂ ನನಗೆ ಗೊತ್ತಿದ್ದಿಲ್ಲ HF ಈ ತರ ಕಾಯಿಲೆ ಇದಾವೆ, ಅದಕ್ಕೆ ಕಂಪಲ್ಸರಿ ಡಾಕ್ಟರ್ ಬೇಕೇ ಬೇಕು ಸರ್. ಆ ಡಾಕ್ಟರ್ಗಳು ನಾವು 24 ಗಂಟೆ ಅವ್ರನ್ನ ಕರೆಯಕ್ ಆಗೋದಿಲ್ಲ. ಅಟ್ಲೀಸ್ಟ್ ನಾವೊಂದು 10% ಆದ್ರೂ ಅದರಿಂದ ನಾವು ಅದನ್ನ ಇಂಜೆಕ್ಷನ್ ಇಂಜೆಕ್ಟ್ ಮಾಡೋದಾಗ್ಲಿ, ಟ್ಯಾಬ್ಲೆಟ್ಸ್ ಕೊಡೋದಾಗ್ಲಿ, ಅದನ್ನ ಕಾರ್ಯನಿರ್ವಹಣೆ ಮಾಡೋದ್ರಲ್ಲಿ ನಾವು ಅದನ್ನ ಕಲ್ತಿರ್ಬೇಕು. ಆದ್ರಿಂದ ನಮ್ಗೆ ಅದು ಬೇಕಾಗಲ್ಲ ಅಂತೇಳಿ ಬರೀ ಜರ್ಸಿ ಅಷ್ಟೇ ನಾವು ಮಾಡ್ತೀವಿ ಸರ್. HF ಜಾಸ್ತಿ ಲೀಟರ್ ಹಾಲು ಕೊಡುತ್ತಾ ಜರ್ಸಿ ಜಾಸ್ತಿ ಲೀಟರ್? HF ಜಾಸ್ತಿ ಕೊಡುತ್ತೆ ಸರ್. HF ಜಾಸ್ತಿ ಕೊಡುತ್ತೆ. ಜಾಸ್ತಿ ಕೊಡೋದ್ರಿಂದ ಅದಕ್ಕೆ ಆರೋಗ್ಯ ಸಮಸ್ಯೆ ಆಗುತ್ತೆ ಸರ್. ಸಮಸ್ಯೆ ಆಗುತ್ತೆ, ನಿರ್ವಹಣೆ ಅಷ್ಟೇ ಕಷ್ಟ. ಅಷ್ಟೇ ಕಷ್ಟ ಆಗುತ್ತೆ ಸರ್. ಅದಕ್ಕೆ ಬಹಳ ಚೆನ್ನಾಗಿ ಸಾಕ್ಬೇಕು ಸರ್. ಅವನ್ನ ಒಂದು ನೊಣ ಕೂರಂಗಿಲ್ಲ, ಒಂದ್ ಸ್ವಲ್ಪ ಗಲೀಜು ಇರಂಗಿಲ್ಲ, ಸೂರ್ಯನ ಶಾಖ ಯಥೇಚ್ಛವಾಗಿ ಇರಂಗಿಲ್ಲ, ಅದಕ್ಕೆ ಬಹಳ ಸಮಸ್ಯೆ. ತುಂಬಾ ಬಿಸಿಲಿಗೆ ಹೊಡ್ಕೊಳೋ? ಇಲ್ಲ ಇಲ್ಲ ಸರ್, ಅವು ತೇಗುಟ್ಟುತ್ತದೆ ಒಂಥರ ನಡುಕ್ತಾವು. ಆಕ್ಚುಲಿ ಜ್ವರ ಬರುತ್ತೆ ಜಾಸ್ತಿ ಬಿಸಿಲಿಗೆ ಬಿಟ್ಟರೆ ಜ್ವರ ಬರುತ್ತೆ ಸರ್ ಅವಕ್ಕೆ. ಹಂಗಾಗಿ ಅವನ್ನ ಬೇಡ ಅಂತ ಹೇಳ್ಬಿಟ್ಟು ನಾವು ಬರೀ ಜರ್ಸಿ ಅಷ್ಟೇ ಬೆಳೆಸ್ತೀವಿ ಸರ್. ಜರ್ಸಿ ಆದ್ರೆ ನಮ್ಮ ವಾತಾವರಣದಲ್ಲೆಲ್ಲ ಚೆನ್ನಾಗಿ? ಹೌದು ಸರ್, ಹೌದು ಸರ್. ಯಾವ ಟೈಮ್ ನಾವು ಸುಮಾರು ಒಂದು 5-6 ವರ್ಷ ಆಯ್ತು ಆ ಜರ್ಸಿ ನಾವು ಇದ್ ಮಾಡ್ಬಿಟ್ಟು, ಅದರಲ್ಲಿ ನಮಗೆ ಚೆನ್ನಾಗಿ ಇದಾಗಿದೆ ಸರ್. ಒಂದು ದಿನ ಡಾಕ್ಟರ್ಗಳನ್ನ ಕರೆಸಿಬಿಟ್ಟು ಇಂಜೆಕ್ಷನ್ ಮಾಡಿಸಾಗಲಿ ಟ್ಯಾಬ್ಲೆಟ್ ಕೊಡೋದಾಗ್ಲಿ ಇಲ್ಲ ಸರ್. ಹಂಗಾಗಿ ನಾವು HF ಬಿಟ್ಟು ಬರೀ ಜರ್ಸಿ ಎಲ್ಲ ಇದು ಮಾಡ್ತೀವಿ ಸರ್. ಈಗ ಇವೆಲ್ಲ ಏನ್ ರೇಟ್ ಬಿಡ್ತವೆ ಜರ್ಸಿ? ಸುಮಾರು ಒಂದು 60,000 ಅಂತ ಬೀಳುತ್ತೆ ಸರ್. 60,000 ಒಳ್ಳೆ ಹಸು, ಒಂದ್ 50-60 ಸರ್. ಯಾವ ಕಡೆಯಿಂದ ತಗೊಂಡ್ಬರ್ತಾರೆ ನೀವು? ಸರ್ ನಾವು ಇಲ್ಲೇ ಲೋಕಲೇ ತರ್ತೀವಿ ಸರ್. ಮನೆಯಿಂದ ರೈತರು ಏನು ನಾವು ಬೆಳೆಸಿರ್ತಾರೋ ಅಂತ ಮನೆಗಳಿಗೆ ಹೋಗಿ ನಾವು ತರ್ತೀವಿ ಸರ್. ಸಂತೆಯಲ್ಲಿ ಮಾತ್ರ ತರೋದಿಲ್ಲ ಸರ್, ಸಂತೆಯಲ್ಲಿ ಮೋಸ ಮಾಡ್ತಾರೆ ಸರ್. ಯಾಕೆಂದ್ರೆ ಕೆಲವು ಕಂದಾಕಿರ್ತವೆ, ಕಂದಾಕಿ ಮಾಸ ಹಾಕಿರಲ್ಲ, ಆಮೇಲೆ ಮಾಸ ಹಾಕದಲ್ಲೇ ಅವು ಗರ್ಭ ಕಟ್ಟಿರ್ತವೆ ಕೆಲವು ಟೈಮಲ್ಲಿ. ಆ ಗರ್ಭಧರಿಸಿದ ಸಂಬಂಧದಲ್ಲಿ ನಮಗೆ ಆರೋಗ್ಯ ಪೀಡಿತ ಹಸುಗಳನ್ನ ತಗೊಂಡ್ಬಂದಾಗ ಅವು ಸಮಸ್ಯೆ ಆಗುತ್ತೆ ಸರ್ ನಮಗೆ. ಸಂತೆಗಳಲ್ಲಿ ಮತ್ತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಹೊರಗಡೆಯಿಂದ ತಗೊಂಡ್ಬಂದಾಗ ತುಂಬಾ ತೊಂದರೆ ಆಗುತ್ತೆ. ನಾವ್ ಇಲ್ಲೇ ಸುತ್ತಮುತ್ತ ನೋಡಿರಂತ ರೈತರ ತಗೊಂಡ್ ಕೊಂಡ್ಕೊಂಡ್ಬಂದಾಗ ಅನುಕೂಲ ಆಗುತ್ತೆ. ರೈತರ ಮನೆಯಿಂದ ನಾವು ತಂದಷ್ಟು ನಮಗೆ ಅವ್ರ ಅದ್ರದ ಒಂದು ಕಾರ್ಯಾಚರಣೆ ಕಾರ್ಯನಿರ್ವಹಣೆ ಏನ್ ಮಾಡಿತ್ತು ನಮಗೆ ಅವ್ರಿಗೆ ಗೊತ್ತಿರುತ್ತದೆ. ಈ ಹಸು ಹಿಂಗೆ ಇದೆ ಅಂತ ಗೊತ್ತಾಗ ಸರ್. ಹಂಗಾಗಿ ನಾವು ಅದನ್ನ ನೋಡಿ ತಗೊಂಡ್ಬಿಡಿ ಸರ್. ಅದನ್ನ ಮನೆಯಿಂದಲೇ ತರ ಸರ್, ಬೇರೆ ಸಂತೆ ಮಾರ್ಕೆಟ್ ಎಲ್ಲಿಂದ ತರೋದಿಲ್ಲ ಸರ್ ನಾವು. ಈ ಹಸುಗಳಿಗೆಲ್ಲ ಇನ್ಸೂರೆನ್ಸ್ ವಿಮೆ ಮಾಡಿಸಿದ್ರೆ ಅನುಕೂಲ? ಏನಾದ್ರು ತೊಂದರೆ ಆದಾಗ ರೈತರನ್ನ ಕಾಪಾಡುತ್ತೆ ಅಂತ ಹೇಳ್ತಾರೆ, ಏನಾದ್ರೂ ಹೆಚ್ಚು ಕಮ್ಮಿ ಸಾವು ಸಂಪಾದಾಗ ಇದೆಲ್ಲ ನೀವು ಮಾಡಿಸಿರ್ತೀರಾ? ಮಾಡಿಸಿ ಸರ್. ನಾವು ವರ್ಷಕ್ಕೋಸ್ಕರ ವಿಮೆ ಕಟ್ಟಬೇಕಾಗುತ್ತೆ. ಒಂದ್ ಹಸುಗೆ ಏನಿಲ್ಲ ಅಂದ್ರೆ 650-680 ಅದ್ರ ಮೇಲೆ ಎಷ್ಟಿರುತ್ತೆ ಅದನ್ನ ಸರ್ಕಾರನೂ ಸ್ವಲ್ಪ ಇದು ಮಾಡುತ್ತೆ, ಡೈರಿನೂ ಸಪೋರ್ಟ್ ಮಾಡಿಬಿಟ್ಟು ನಮಗೆ ಇನ್ವೆಸ್ಟ್ ಮಾಡಿ ಒಂದ್ ಹಸುಗೆ 1,000 ರೂಪಾಯಿ ನಿಲ್ಸರ್. ಅದು ಅದನ್ನ ಪೂರ್ತಿ ಡೈರಿಯಿಂದಲೇ ನಮಗೆ ಬರೋ ಹತ್ರ ಮಾಡ್ತಾರೆ ಸರ್. ಇನ್ಶೂರೆನ್ಸ್ ಕಂಪ್ನಿಯಿಂದ ನಮಗೆ 50% ಕೊಡ್ತಾರೆ ಸರ್. ಈಗ ಒಂದ್ 50,000 ರೂಪಾಯಿ ನಾವು ಬಂಡವಾಳಕ್ಕೆ ತಂದ್ವಿ ಅಂದ್ರೆ ಒಂದು 30,000 ಆತರ ಕೊಡ್ತಾರೆ ಸರ್. ಕೊಡ್ತಾರೆ ಆತರ. ಏನಾದ್ರೂ ತೊಂದರೆ ಆದಾಗ ರೈತನ ಕೈ ಹಿಡಿಯುತ್ತೆ. ಹೌದು, ನಾವು 1,000 ರೂಪಾಯಿ ವರ್ಷಕ್ಕೆ ಕಟ್ಟೋದು ದೊಡ್ಡದಲ್ಲ, ದೊಡ್ಡದಲ್ಲ ಸರ್. ಆದ್ರೆ ಈ ತರ ಏನಾದ್ರೂ ಸಂಭವಿಸಿದಾಗ ನಮಗೆ ನಾವು ಯಾಕಂದ್ರೆ ಮತ್ತೆ ಸತ್ತೋದಾಗ ಪೂರ್ತಿ ನಾವು 60,000 ಬಂಡವಾಳಕ್ಕೆ ತರಬೇಕಂತ ತುಂಬಾ ಕಷ್ಟ ಆಗುತ್ತೆ. ಬಹಳ ಕಷ್ಟ ಆಗುತ್ತೆ, ಬಹಳ ಕಷ್ಟ ಆಗುತ್ತೆ. HF ಜರ್ಸಿ ತರ ಮಿಶ್ರ ತಳಿ ಹಸುಗಳು ತುಂಬಾ ಸೂಕ್ಷ್ಮ. ಅವು ನಮ್ಮ ವಾತಾವರಣದಲ್ಲಿ ಹೊಂದ್ಕೊಂಡು ಅವನ್ನೆಲ್ಲ ಚೆನ್ನಾಗಿ ನಿರ್ವಹಣೆ ಮಾಡ್ಬೇಕಾಗ್ತದೆ. ಅದಕ್ಕೆಲ್ಲ ಒಂದು ಪ್ರತ್ಯೇಕವಾಗಿ ಶೆಡ್ ಈ ತರ ಎಲ್ಲ ಮಾಡ್ಕೋಬೇಕು. ನೀವೆಲ್ಲ ಯಾವ ರೀತಿ ಮಾಡಿದ್ರೆ? ನಾ ಪ್ರತ್ಯೇಕವಾಗಿ ಶೆಡ್ ಮಾಡಿದ್ ಸರ್. ಅಂದ್ರೆ 2 ಶೆಡ್ ಮಾಡಿ ಸರ್, ಒಂದು ಬಿಸಿಲಿಗಿರೋ ತರ, ಒಂದು ನೆರಳಿಗಿರ ತರ, ಒಂದ್ 2 ಶೆಡ್ ನಿರ್ವಹಣೆ ಕಾರ್ಯವನ್ನು ಮಾಡಿದ್ವಿ ಸರ್. 20 ಅಡಿ ಉದ್ದ, 10 ಅಡಿ ಅಗಲ ಸರ್. ಅವಕ್ಕೆ 2 ತರ ಆತರ ಶೆಡ್ ಮಾಡಿಬಿಟ್ಟು ನಿರ್ವಹಣೆ ಮಾಡ್ಕೊಂಡ್ವಿ ಸರ್. ಶೆಡ್ ಎರಡ್ ತರ ಶೆಡ್ ಅಂದ್ರೆ ಯಾವ ಟೈಮ್ ಅಲ್ಲಿ ಯಾವ ಶೆಡ್ ಅಲ್ಲಿ ಕಟ್ಟಿದ್ರೆ ಅನುಕೂಲ ಅಂತ? ಬೆಳಿಗ್ಗೆ ನಾವು 6 ಕರೆದಿಟ್ಟಿಗೆ ಆ ಶೆಡ್ ನ ಸ್ಥಳ ಬದಲಾವಣೆ ಮಾಡೋಕ್ ಸರ್. ರಾತ್ರಿ ಎಲ್ಲ ಅದರಲ್ಲೇ ಇರ್ತವೆ. ಮತ್ತೆ ನಾವು 6 ಕರೆದ ನಂತರ ಬೇರೆ ಶೆಡ್ ಇದ್ ಮಾಡಿದಾಗ, ಟ್ರಾನ್ಸ್ಫರ್ ಮಾಡಿದಾಗ, ಅವ್ ಅಲ್ಲಿ ಸ್ವಲ್ಪ ಬೆಳಕು ಗಾಳಿಗೆಲ್ಲ ವಿಶ್ರಾಂತಿ ತಾಂತಾವ್ ಸರ್. ಚೆನ್ನಾಗಿತ್ತು. ಅಷ್ಟೊತ್ತಿಗೆ ಈ ಶೆಡ್ ನೆಲ್ಲ ಕ್ಲೀನ್ ಮಾಡ್ಕೊಂಡು ಅದು ಒಣಗುತ್ತದೆ ಸರ್. ಅದನ್ನೆಲ್ಲ ಹಂಗಾಗಿ ನಾವು 2 ಶೆಡ್ ಮಾಡಿ ಸರ್. ಪ್ರತ್ಯೇಕ 2 ಶೆಡ್ ಇದ್ರೆ ಹೈನುಗಾರಿಕೆ ಚೆನ್ನಾಗಿ. ಹೌದು ಸರ್, ಹೌದು. ಯಾಕಂದ್ರೆ ಜಾಸ್ತಿ ಕ್ಲೀನ್ನೆಸ್ ಇರುತ್ತೆ, ಯಾವುದೇ ರೋಗಗಳು ಅವೆಲ್ಲ, ರೋಗ ರುಜಿನ ಆಗ್ಲಿ, ವಾಸನೆ ಆಗ್ಲಿ, ನೊಣ ಆಗ್ಲಿ, ಸೊಳ್ಳೆ ಆಗ್ಲಿ ಇರೋದಿಲ್ಲ ಸರ್. ನಾವು ಪ್ರತ್ಯೇಕವಾಗಿ ಎಲ್ಲ ಪೂರ್ತಿ ಚರಂಡಿಗೆ ಬರೋ ತರ ಮಾಡ್ಬಿಡಿ ಸರ್. ತೊಳೆದ ನೀರಲ್ಲ, ಪೂರ್ತಿ ಚರಂಡಿ ಹೋಗ ವ್ಯವಸ್ಥೆ ಮಾಡಿ ಸರ್. ನಾವು ಆದಷ್ಟು ಚೆನ್ನಾಗಿ ನಿರ್ವಹಣೆ ಮಾಡಬೇಕಾಗುತ್ತೆ. ಆಗಿದ್ದಾಗ ಮಾತ್ರ ನಾವು ಹೆಚ್ಚು ಲಾಭ ಪಡ್ಲಿಕ್ಕೆ ಸಾಧ್ಯ. ಮೇವಿಗೆಲ್ಲ ಏನು ವ್ಯವಸ್ಥೆ ಮಾಡ್ಕೊಂಡಿದ್ರ? ಮೇವಿಗೆ ನಾವು ಪಕ್ಕದಲ್ಲೇ ಬಣವೆ ಮಾಡ್ಕೊಂಡ್ಬಿಡಿ ಸರ್, ರಾಗಿ ಬಣವೆ ಮಾಡ್ಕೊಂಡಿದ್ವಿ. ಮತ್ತೆ ನೆಕ್ಸ್ಟ್ ಅಲ್ಲಿ ನಮಗೆ ತೋಟದಲ್ಲಿ ನೇಪೇರಿ ಇದೆ ಸರ್, ಹಸಿರು ಮೇವು. ನಾನು ಆಕ್ಚುಲಿ ಕಾರ್ ಚಾಲಕ ಟೈಮಲ್ಲಿ ಇಲ್ಲ ಅಂದಾಗ ನಾ ಮನೆಯಲ್ಲೇ ಕಟ್ಟಿ ಮೇಯಿಸ್ತಾರೆ ಸರ್. ನಾನು ಏನೇನ ಮನೆಯಲ್ಲಿ ಇದ್ದಾಗ ನಾನು ತೋಟದಲ್ಲಿ ಇಟ್ಕೊಂಡೋಗಿ ಮೇಯಿಸ್ಕೊಂಬಂದು ಮತ್ತೆ ಮನೆಗೆ ಸ್ನಾನ ಮಾಡಿಸಿ ಮನೆ ಕಟ್ಟಕ್ ಸರ್. ಈಗ ಜಮೀನು ನೇಪೇರು ಹುಲ್ಲು ಬೆಳೆಯೋದು ನಿಮ್ ಕೊಟ್ಟಿಗೆ ಮನೆ ಎಲ್ಲ ಒಂದೇ ಹತ್ರನೇ ಇದೆಯಾ? ದೂರ ದೂರ ದೂರ ದೂರ ಇದೆ ಸರ್. ದೂರ ದೂರ ಇದೆ, ಮನೆಗೂ ತೋಟಕ್ಕೂ ದೂರ ಇದೆ ಸರ್. ದೊಡ್ಡ ಸುಮಾರು ಒಂದು ಅರ್ಧ ಕಿಲೋಮೀಟರ್. ಅರ್ಧ ಕಿಲೋಮೀಟರ್ ಅಂದ್ರೆ ನೀವೆಲ್ಲ ಹುಲ್ಲು ಕಟಾವ್ ಮಾಡ್ಕೊಂಡ್ಬಂದು ಮತ್ತೆ ಮನೆ ಹತ್ರನೇ ತಂದು ಮಾಡ್ಬೇಕು? ನಾನಿದ್ದಾಗ ಅಲ್ಲೇ ಮೇಯಿಸ್ಬಿಡ್ತೀನಿ ಸರ್, ಎಲ್ಲ ಕಟ್ ಮಾಡಾಕ್ಬಿಟ್ಟು. ಈಗ ಏನ ಇಲ್ಲ ಅಂದಾಗ ಮನೆ ಹತ್ರ ತಂದು ಹಾಕಿ ಅವಕ್ಕೆಲ್ಲ ಕ್ಲೀನ್ ವ್ಯವಸ್ಥಿತವಾಗಿ ಇಟ್ಟು ಹೋಗ್ತೀನಿ. ಹಚ್ಚು ಕಟಾವ್ ಮಾಡೋದ್ರೆ ಮನೆ ನೋಡ್ಕೊಂತಾರೆ? ಹೌದು ಸರ್. ಹಸಿ ಹುಲ್ಲು ಒಂದೇನ ಈ ಒಣಮೇವನ್ನು ಕೊಡ್ತೀರಾ? ಒಣಮೇವ್ ಸರ್. ಏನೇನು ಒಣಮೇವ್ ಕೊಡ್ತೀರಾ? ರಾಗಿ ಹುಲ್ಲು ಕೊಡ್ತೀವಿ, ಶೇಂಗಾ, ಇದು ಶೇಂಗಾ ಒಟ್ಟು, ಆಮೇಲೆ ಇದು ಮೆಕ್ಕೆಜೋಳದ ಸಿಪ್ಪೆ ಸರ್, ಅದು ಮೆಕ್ಕೆಜೋಳ ಸಪ್ಪೆ ಎಲ್ಲ ಕೊಡ್ತೀವಿ ಸರ್. ಒಣಹುಲ್ಲೆಲ್ಲ ನೀವೇ ಬೆಳ್ಕೊಂತೀರಾ ಹೊರಗಡೆ ಕೊಂಡ್ಕೊಂಬತ್ತೀರ? ಒಣಹುಲ್ಲು ಬೇರೆ ಕಡೆ ಕೊಂಡ್ಕೊಂಬರ್ತೀವಿ ಸರ್. ನಮಗೆ ಒಣಹುಲ್ಲು ಯಾಕೆ ಸಿಗ್ತಾ ಇಲ್ಲ ಅಂದ್ರೆ ಇಲ್ಲಿ ಲೋಕಲ್ ಅಲ್ಲಿ ನಮಗೆ ಬರೀ ಅಡಿಕೆ ಇದೆ ಜಾಸ್ತಿ ಆಗ್ಬಿಟ್ಟಿದೆ ಸರ್. ಎಲ್ಲ ಅಡಿಕೆ ಬೆಳೆಗಾರರಾಗ್ಬಿಟ್ಟು ರೈತರು ಇದು ಸಣ್ಣ ಸಣ್ಣ ಬೆಳೆಗೆ ಯಾರು ಇಷ್ಟಪಡ್ತಾ ಇಲ್ಲ. ಆಮೇಲೆ ಲೇಬರ್ ಪ್ರಾಬ್ಲಮ್ ಇದೆ ಸರ್ ಇಲ್ಲಿ, ಯಾಕಂದ್ರೆ ಈ ಒಂದು ದೊಡ್ಡ ಬೆಳೆ ಬೆಳೆದಾಗ ಅಷ್ಟಕ್ಕಷ್ಟೇ ಸೀಮಿತವಾಗಿ ಲೇಬರ್ ಸಿಗ್ತಾ ಹೊರತು ಸಣ್ಣ ಸಣ್ಣ ಬೆಳೆಗಳಿಗೆ ಲೇಬರ್ ಸಿಗ್ತಾ ಇಲ್ಲ ಸರ್. ಹಂಗಾಗಿ ನಮಗೆ ಇಲ್ಲಿ ಮೇವಿನ ಕೊರತೆ ಆಗಿರೋದ್ರಿಂದ ನಾವು ಹೊರಗಡೆಯಿಂದ ತರ್ತೇವೆ. ಹೊರಗಡೆಯಿಂದನು ಮತ್ತೆ ಕೊಂಡ್ಕೊಂಬರ್ಬೇಕಂತ ತುಂಬಾ ರೇಟ್ ಜಾಸ್ತಿ ಇದೆ ಸರ್. ಒಂದು ಪೆಂಡೆಗೆ ರಾಗಿ ಹುಲ್ಲಿಗೆ 430 ರೂಪಾಯಿ ಆಗುತ್ತೆ ಸರ್. ಓ, ಎಷ್ಟು ಕೆಜಿ ಇರುತ್ತೆ ಅದು? ಸುಮಾರು 35 ಕೆಜಿ ಇರುತ್ತೆ. ನಮಗೆ ವಿತ್ ಟ್ರಾನ್ಸ್ಪೋರ್ಟ್ ಲೇಬರ್ ಎಲ್ಲ ಸೇರಿ ಒಂದ್ ಪೆಂಡೆಗೆ ಸರ್. ಒಂದ್ ಪೆಂಡೆಗೆ ಅದು ಒಂದ್ ಪೆಂಡೆ ಒಂದ್ ದಿವಸಕ್ಕೆ ಸಾಕಾಗುತ್ತೆ? ಒಂದು ನಮಗೆ 2 ಹಸು ಇದ್ದು ಅಂದ್ರೆ ಒಂದ್ ವಾರ ಬರುತ್ತೆ. ಒಂದ್ ವಾರ ಬರುತ್ತೆ ಅಂದ್ರೆ ಹೊರಡೆ ಹಿಡ್ಕೊಂಡು ಹೋಗಿ ಮೇಯಿಸ್ಕೊಂಡ್ ಬಂದ್ರೆ ಮಾತ್ರ ಒಂದ್ ವಾರ ಬರುತ್ತೆ, ಇಲ್ಲ ಅಂದ್ರೆ ಒಂದ್ 3-4 ದಿನಕ್ಕೆ ಯೂಸ್ ಆಗುತ್ತೆ ಸರ್. ಈ ಟ್ರ್ಯಾಕ್ಟರ್ ಲೋಡು ಲಾರಿ ಲೋಡು ಈ ಟೈಪ್ ಒಂದೊಂದು ಬಣ್ಣವೇ ತಗೊಂಡ್ಬಿಟ್ರೆ ಹೆಚ್ಚು ಅನುಕೂಲ ಆಗುತ್ತೆ. ಹೌದು ಸರ್, ನಾನು ಮೊನ್ನೆ ಹೋದ ವರ್ಷ ಸುಮಾರು 4 ಎಕರೆ ಒಂದೇ ಇದರಲ್ಲಿ 120-140 ಪೆಂಡ್ ಆಗಿದೆ ಸರ್, ಒಂದೇ ಲಾರಿಯಲ್ಲಿ ಹಾಕೊಂಡಿದ್ದೆ ಸರ್. ಸುಮಾರು 50,000 ರೂಪಾಯಿ ಅದಕ್ಕೆ ಇನ್ವೆಸ್ಟ್ ಮಾಡಿ ಸರ್. ಮತ್ತೆ ಇವುಗಳಿಗೆಲ್ಲ ಸಾಕಷ್ಟು ಕಾಯಿಲೆ ಬರುತ್ತೆ, ಹಸುಗಳಿಗೆ ರೋಗಗಳು ಬರ್ತಾ ಇರ್ತವೆ, ಅವನ್ನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತೀರಾ ಸರ್? ಈಗ ಅವಕ್ಕೆ ಕಾಲುಬಾಯಿ ಜ್ವರ ಬರುತ್ತೆ. ಆಕ್ಚುಲಿ ಕಾಲುಬಾಯಿ ಜ್ವರ ಬರೋದು ನಮ್ಮ ಕಡೆ ಬರ್ತಿಲ್ಲ ಸರ್, ಅವೆಲ್ಲ ಗದ್ದೆನಾಡಿನಲ್ಲಿ ಆಮೇಲೆ ಕೆಸರು ಅದರಲ್ಲಿ ಚೆನ್ನಾಗಿ ಓಡಾಡಿ ಅವಕ್ಕೆಲ್ಲ ಕಾಲಲ್ಲಿ ಏನಾದರೂ ಒಂದು ಸ್ವಲ್ಪ ಗೊರಸಲ್ಲಿ ಕೀವು ತುಂಬಿತ್ತು ಅಂದರೆ ಅವಾಗ ಕಾಲುಬಾಯಿ ಆ ಕಾಲಲ್ಲಿ ಗಾಯ ಆದಂಗಾಗಿ ಬಾಯಲ್ಲಿ ಒಂಥರ ಇದರಲ್ಲಿ ಜ್ವರ ಬರುತ್ತೆ ಸರ್ ಅವಕ್ಕೆ. ಹಂಗಾಗಿ ಮೌತಂಡು ಇದರಲ್ಲಿ ಫೂಟ್ ಅಂತೇಳಿ ರೋಗ ಸರ್ ಅದು. ಹಂಗಾಗಿ ನಮ್ಮ ಕಡೆ ಇಲ್ಲ ಅದು, ನಮ್ಮ ಕಡೆ. ಹಂಗಾಗಿ ಮಂಡ್ಯ ಹಾಸನ ಆ ಕಡೆಯಿಂದ ನಮಗೆ ಇಲ್ಲಿ ಏನು ಸಮಸ್ಯೆ ಇಲ್ಲ ಸರ್. ಇಲ್ಲಿ ಬಿಸಿಲು ವಾತಾವರಣ ವೇರಿಯೇಷನ್ ಆದಾಗ ಜ್ವರ ಬರೋದು, ತೈಲೇರಿಯಾ ಬರೋದು, ಕೆಚ್ಚಲು ಬಾವು, ಇವೆಲ್ಲ ಬರ್ತವೆ ಸರ್. ಆತರ ಏನಾದರೂ ರೋಗ ಬಂದಾಗ ಡಾಕ್ಟರ್ ಕರ್ಕೊಂಡ್ಬಂದು ತೋರಿಸ್ತೀರಾ? ಹೌದು ಸರ್, ನಮಗೆ ಒಳ್ಳೊಳ್ಳೆ ಡಾಕ್ಟರ್ಗಳು ಇದ್ದಾರೆ ಸರ್, ನಮಗೆ ಸಪೋರ್ಟಿವ್ ಆಗಿ ಒಳ್ಳೆ ಚೆನ್ನಾಗಿ ಟೈಮ್ ಟು ಟೈಮ್ ನಮಗೆ ಅಟೆಂಡ್ ಆಗ್ತಾರೆ. ಹಂಗಾಗಿ ಏನು ಸಮಸ್ಯೆ ಇಲ್ಲ. ಸಮಸ್ಯೆ ಇಲ್ಲ. ಈಗ ನಾವು ಸಾಕಷ್ಟು ಜನ ಹೈನುಗಾರಿಕೆ ಮಾಡೋಂಥ ರೈತರು ನೋಡ್ತೀವಿ, ಅವರೇ ಮೆಡಿಕಲ್ ಸ್ಟೋರ್ಗೆ ಹೋಗ್ಬಿಟ್ಟು ಏನಾದರೂ ಕಾಯಿಲೆ ಬಂದರೆ ಇಂಜೆಕ್ಷನ್ ತಂದು ಮಾಡೋದು, ಟ್ಯಾಬ್ಲೆಟ್ಸ್ ತಂದು ಹಾಕೋದು, ಈ ಥರ ಎಲ್ಲ ಮಾಡ್ತಾರೆ, ಅದು ತಪ್ಪು ಅಂತೀರ? ತಪ್ಪು ಸರ್ ಅದು. ಯಾಕಂದರೆ ಡಾಕ್ಟ್ರ್ ಮುಖಾಂತರ ನಾವು ಏನೇನೇನು ಇದೆಯೋ ಅದನ್ನ ತಿಳ್ಕೊಂಡು ಮಾಡಿದರೆ ಮಾತ್ರ ಅದಕ್ಕೆ ಸಪೋರ್ಟಿವ್ ಆಗಿರುತ್ತೆ. ನಾವೇ ಏನೋ ಒಂದು ಅಪೋಸಿಟ್ ಆಗಿ ಮೆಡಿಸಿನ್ ಹಾಕೋದಾಗಲಿ ಇಂಜೆಕ್ಷನ್ ಹಾಕೋದಾಗಲಿ ಮಾಡಿದರೆ ಅದು ಸಹಾಯ ಪರಿಸ್ಥಿತಿಯಲ್ಲಿ ಇರುತ್ತೆ. ಇರುತ್ತೆ, ಅವಾಗ ಸಾಕಷ್ಟು ನಷ್ಟ ಅನುಭವಿಸ್ಬೇಕಾಗುತ್ತೆ. ಮತ್ತೆ ಹಾಲು ಪ್ರತಿ ದಿವಸ ಎಷ್ಟು ಲೀಟರ್ ಸಿಗುತ್ತೆ ಸರ್? ನಮಗೆ ಈಗ ಸುಮಾರು 2 ರಿಂದ ಬೆಳಿಗ್ಗೆ ಒಂದು 15, ಸಾಯಂಕಾಲ ಒಂದು 15 ಆಗುತ್ತೆ. ಈಗ ಸದ್ಯಕ್ಕೆ 2 ಹಸು ಇದಾವೆ? 2 ಹಸು ಇದಾವೆ ಸರ್. 2 ಹಸು. ನಾವು ಸುಮಾರು ಒಂದು 4 ಹಸು ಕೊಟ್ಟಿವಿ ಮೊನ್ನೆ, ಮೇವಿನ ಸಮಸ್ಯೆ ಆಗಿತ್ತು. ಈಗ ಮತ್ತೆ ಇನ್ನೊಂದು 4 ತರಕ್ಕೆ ನಾವು ವ್ಯವಸ್ಥಿತವಾಗಿ ರೆಡಿ ಮಾಡ್ಕೊಂಡಿವಿ ಸರ್. ಮೇವನ್ನು ಮೊನ್ನೆ ತಗೊಂಡೆ, ಸುಮಾರು ಒಂದು 50,000 ರೂಪಾಯಿ ಕೊಟ್ಟು ಮೇವು ಹೊಡಿಸ್ಕೊಂಡಿದ್ದೀನಿ ಸರ್. ಹಸಿ ಮೇವು ರೆಡಿ ಇದೆ. ಈಗೇನು ನಮಗೇನು ಹಸುಗಳು ಒಳ್ಳೆ ಸಿಗ್ತೇ ಇಲ್ಲ, ರೈತರ ತಗೆಲ್ಲ ಸುಮಾರು ಒಂದು 3 ತಿಂಗಳಿಂದ ಓಡಾಡ್ತಾ ಇದ್ದೀನಿ, ನನಗೆ ಸರಿಯಾದ ಹಸುಗಳು ಸಿಗ್ತಾ ಇಲ್ಲ. ಏನೋ ಅಂತ ಇಂತ ಬೆಳೆಸಿರ್ತಾರೆ, ತಗೊಂಡೋಗಿ ಸಂತಿ ಹೊಡಿತಾರೆ, ಅವೆಲ್ಲ ನಮಗೆ ಸೆಟ್ ಆಗಲ್ಲ ಸರ್. ಹಂಗಾಗಿ ಮನೆಯೊಳತ್ತೇನೆ ಬೆಳೆಸಿರೋಂಥ ಹಸುಗಳನ್ನ ನಾವು ತಗೊಂಬಂದ್ರೆ ನಾವು ಫಸ್ಟ್ನೇ ಸೂಲ್ ತಗೊಂಬಂದ್ರೆ ಸುಮಾರು 3-4 ವರ್ಷ ಇಟ್ಕೋಬಹುದು ಸರ್ ನಾವು. ಹಂಗಾಗಿ ಅಂತ ಹಸುಗಳನ್ನೇ ನಾನು ಹುಡುಕ್ತೇನೆ ಸರ್, ಜರ್ಸಿ ಹಸುನ್ನ. ನಾವು ಸಿಕ್ಕಾಗ ತಂದು ಮತ್ತೆ ಸಾಕಾಣಿಕೆ ಮಾಡ್ಬೇಕು. 3 ಅಟ್ಲೀಸ್ಟ್ ಒಂದು ಹಸು ಫಸ್ಟ್ನೇ ಸೂಲಿನ ತಗೊಂಬಂದ್ರೆ ನಾವು 3 ವರ್ಷದ ತನಕ ಕಾಪಾಡ್ಬೋದು ಸರ್, 3-4 ವರ್ಷ ತನಕ. ಅವು ಆಕ್ಚುಲಿ ಒಂದೇ ಕೊಟ್ಟಿಗೆಯಲ್ಲಿ ಒಂದೇ ಸುಮಾರು ಒಂದೇ ಹಸು 4 ವರ್ಷ ಇರ್ಬೋದು ಸರ್ ಅಷ್ಟೇ, ಆ ಇಳುವರಿ ಕಳ್ಕೊಂಡ್ಬಿಡುತ್ತೆ ಸರ್ ಮತ್ತೆ. ಹಂಗಾಗಿ ಚೇಂಜ್ ಮಾಡ್ಬೇಕು ಸರ್ ಅದು ಹಸುಗಳನ್ನ. ಹಸುಗಳು ಜಾಸ್ತಿ ಇದ್ದಷ್ಟು ಲಾಭ ಆಗುತ್ತೆ ನಿಮಗೆ. ಹೌದು ಸರ್, ಯಾಕಂದ್ರೆ ಎರಡಕ್ಕೂ ನಿರ್ವಹಣೆ ಮಾಡ್ಬೇಕು ಅದೇ ಟೈಮ್ ಕೆದ್ದಾಳ್ಬೇಕು, ಹಾಲ್ ಕರಿಬೇಕು, ಸೇಮ್ ಎಲ್ಲ ಕೆಲಸ ಹುಲ್ಲಾಕಬೇಕು. ಹೌದು, ಹಂಗಾಗ್ಬಿಟ್ಟು ಒಂದೊಂದು ದೊಡ್ಡ ಪ್ರಮಾಣದಲ್ಲಿ ಇದ್ರೆ ಅನುಕೂಲ. ಹೌದು ಸರ್, ಹೌದು ಸರ್. ಮತ್ತೆ ಈಗ ಹಾಲ್ನೆಲ್ಲ ಮಾರಾಟ ಮಾಡೋದಿಲ್ಲಿ ಮಾಡ್ತಾರೆ ಸರ್? ಡೈರಿ ಸರ್, ನಮ್ಮ ಮಲ್ಲಾಪುರ ಡೈರಿಯಲ್ಲಿ ಇದೆ ಸರ್. ಈ ಡೈರಿ ಕೊಡೋದಕ್ಕಿಂತ ಸುತ್ತಮುತ್ತ ಹೋಟ್ಲಿಗೂ ಮನೆಗಳಿಗೂ ಎಲ್ಲ ಕೊಟ್ರೆ ಹೆಚ್ಚು ಲಾಭ ಅಂತಾರೆ? ಇಲ್ಲ, ಲಾಭ ಇದೆ ಸರ್. ನಾನು ಒಬ್ಬನೇ ಇರೋದ್ರಿಂದ ಸಮಸ್ಯೆ ಅಂದ್ರೆ ನನಗೆ ಸಮಯ ಇಲ್ಲ ಸರ್. ಬೆಳಿಗ್ಗೆ 5 ಗಂಟೆಗೆ ಇದ್ದೇನೆ, ಕಸ ಎಲ್ಲ ಹೊಡೆದು ಬಿಟ್ಟು ಅದನ್ನೆಲ್ಲ ಸ್ನಾನಗಳು ಮಾಡಿಸಿ ಕೆಚ್ಚಲು ತೊಳೆದು ಹಾಲು ಕರೆಸಿದಕ್ಕೆ 8 ಗಂಟೆ ಆಗುತ್ತೆ ಸರ್. ನಮ್ಮೂರಲ್ಲಿ 8:20-20 ಹಾಲಿನ ಡೈರಿ ಕ್ಲೋಸ್ ಸರ್. ಇಷ್ಟು ಹಸುಗಳನ್ನ ನಾನು ಕಾರ್ಯನಿರ್ವಹಣೆ ಮಾಡಿ ಅವನ್ನ ತಗೊಂಡು ಹಾಕಷ್ಟೊತ್ತಿಗೆ ಅಲ್ಲಿಗೆ ಟೈಮ್ ಆಗ್ಬಿಡುತ್ತೆ. ಹಂಗಾಗಿ ಇದಕ್ಕೆ ಸರ್ ಲಾಭ ಇದೆ, ನಾವು ಹೊರಗಡೆ ಮಾರಾಟ ಮಾಡಿದ್ರೆ, ಆದ್ರೆ ಅವೆಲ್ಲ ಒಬ್ಬನೇ ಆಗಿರೋದ್ರಿಂದ ಮಾಡ್ಲಿಕ್ಕೆ ಕಷ್ಟ ಆಗಲ್ಲ ಆಗಲ್ಲ ಒಬ್ಬನೇ ಮಾಡಿದ್ರೆ ಅದ್ರೊಳಗೆ ನಮ್ಮ ಮನೆಯವರು ನಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದೆ ಸರ್. ಪಾಪ ಅವರು ಟೈಮ್ ಆಗಿಬಿಟ್ಟಿರ್ತಾಗ ಆಗ ಅವ್ರಿಗೆ ನಾನೇನು ಇದು ಮಾಡಕ್ ಹೋಗೋದಿಲ್ಲ, ಎಷ್ಟು ಬೇಕೋ ಅವ್ರನ್ನ ಬಳಸ್ಕೊಂತೀನಿ, ಆಮೇಲೆ ಪಾಪ ಅವ್ರ ಡ್ಯೂಟಿಗೆ ಅವ್ರನ್ನ ಕೈ ಬಿಟ್ಟಿದ್ದೀನಿ ಸರ್. ಅಷ್ಟೇ. ಮತ್ತೆ ಡೈರಿಲೆಲ್ಲ ಏನ್ ರೇಟ್ ಕೊಡ್ತಾರೆ ಸರ್? ಈಗ 30 ರೂಪಾಯಿ ಕೊಡ್ತಾರೆ ಸರ್, 30 ರೂಪಾಯಿ 5 ಪೈಸ ಅನುದಾನ ಬಂದ್ಬಿಟ್ಟು 5 ರೂಪಾಯಿ ಸರ್, ಟೋಟಲಿ 35 ರೂಪಾಯಿ ಬೀಳುತ್ತೆ. 35 ರೂಪಾಯಿ ಸಿಗುತ್ತೆ, ಸಾಕಾಗುತ್ತಾ? ಆಗಲ್ಲ ಸರ್, ಏನ್ ಮಾಡೋದು, ಅದನ್ನೇ ವೃತ್ತಿಯಾಗಿ ಬಳಸ್ಕೊಂತಿದೀವಲ್ಲ, ಹಂಗಾಗಿ ಬಿಡಕ್ ಆಗಲ್ಲ ಸರ್. ಹಂಗ ನಮಗೂ ಒಂದು ಯೂಸ್ ಆಗುತ್ತೆ ಅಂತ ಮಾಡ್ತೇವೆ ಸರ್. ಅದೊಂದು ಆಸೆ ಪಟ್ಟು ಮಾಡ್ತಾ ಇದ್ದೆ ನಾನು ಹೈನುಗಾರಿಕೆ ಅನ್ನೋದನ್ನ, ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ಸರ್. ಹೌದು. ಈಗ ಹಾಲಿನಲ್ಲೇ ಸಾಕಷ್ಟು ಮೌಲ್ಯವರ್ಧನ ಉತ್ಪನ್ನಗಳು ಮಾಡಬಹುದು, ಮೊಸರು ಮಾಡಬಹುದು, ತುಪ್ಪ ಮಾಡಬಹುದು, ಬೆಣ್ಣೆ ಮಾಡಬಹುದು ಅಂತೆಲ್ಲ ಹೇಳ್ತಾರೆ. ಈ ತರ ಕಡೆಗೆ ಏನು ಆಸಕ್ತಿ ತೋರಿಸ್ತಾ ಇಲ್ಲ? ಮಾಡಿದಾರೆ ಸರ್, ನಮ್ಮ ಅಣ್ಣರು ಎಲ್ಲ ಏನೇನು ಅಕಸ್ಮಾತ್ ಹಾಲು ಹೆಚ್ಚುವರೆ ಉಳಿದಿದ್ರೆ ಮಾಡಿದ್ರೆ, ಮನೆಗೆ ಡೈಲಿ 7 ಲೀಟರ್ ಹಾಲು ತೆಗೆದ್ರೆ ಅದರಲ್ಲಿ ಕೆನೆ ತೆಗೆದ್ಬಿಟ್ಟು ತುಪ್ಪ ಮಾಡೋದಾಗ್ಲಿ ಮೊಸರು ಮಾಡೋದಾಗ್ಲಿ ಎಲ್ಲರೂ ನಾವು ಬಳಸ್ತಾ ಇದ್ದೀವಿ ಸರ್. ಹೆಚ್ಚುವರಿ ಆಯ್ತಂದ್ರೆ ನಾವು ನಮ್ಮ ಇವರು ನಮ್ಮ ಮನೆ ಫ್ರೆಂಡ್ಸ್ ಅವರೆಲ್ಲರಿಗೂ ಕೊಡೋದಕ್ಕೆ ಸಹಾಯ ಆಗಿದೆ ಸರ್. ಅದು ತುಪ್ಪ ಮೊಸರು, ಮೊಸರು ಏನು ಕೊಡಲ್ಲ ಸರ್ ಆಕ್ಚುಲಿ, ಬರೀ ತುಪ್ಪ ಅಷ್ಟೇ, ನಾವು ಬೆಣ್ಣೆ ತುಪ್ಪ ಕೊಡ್ತೀವಿ ಸರ್. ನೀರಿಗೆಲ್ಲ ನೀರು ಸಫಿಷಿಯಂಟ್ ನೀರು ಸರ್, ನಮ್ಮ ಮಲ್ಲಾಪುರದಲ್ಲಿ ನೀರಿಗೆ ಯಾವತ್ತೂ ಕೊರತೆ ಇಲ್ಲ. ಸುಮಾರು 15 ವರ್ಷ ಹಿಂದ್ಗಡೆ ಸಮಸ್ಯೆ ಇತ್ತು ಸರ್ ನಮಗೆ, ಬಹಳ ಬರಗಾಲ ಬಂದಾಗ ನಮಗೆ ನೀರಿಂದು ಕೊರತೆ ಅಂದ್ರೆ ಹೇಳಬಾರ ಸರ್, ಕುಡಿಯೋಕ್ಕೂ ಸಮಸ್ಯೆ ಆಯ್ತು. ಈಗ ಅಲ್ಲಿಂದ ಇಲ್ಲಿಗೆವರೆಗೆ ಏನು ಸಮಸ್ಯೆ ಇಲ್ಲ, ಸಮಸ್ಯೆ ಇಲ್ಲ. ಈಗ ಹೈನುಗಾರಿಕೆ ಮಾಡೋದ್ರಿಂದ ಸಾಕಷ್ಟು ಅನುಕೂಲ ಆಗುತ್ತೆ ರೈತರಿಗೆ, ಹಾಲು ಸಿಗುತ್ತೆ ಮತ್ತೆ ಸಗಣಿ ಸಿಗುತ್ತೆ ಇಂಪಾರ್ಟೆಂಟ್. ಎಲ್ಲ ಸಗಣಿನೆಲ್ಲ ನೀವು ಮಾರಾಟ ಮಾಡ್ತೀರಾ, ಏನು ಜಮೀನಿಗೆ ಕೊಡ್ತೀರಾ? ಸಗಣಿ ನಮಗೆ ಎಷ್ಟು ಬೇಕಂದ್ರೆ, ನಮಗೆ ಮೇವಿಗೆ ಎಷ್ಟು ಬೇಕು ಒಂದು ಲೋಡ್ ಎಲ್ಲ ಇಟ್ಕೊಂಡ್ಬಿಟ್ಟು, ಇನ್ನಿದ್ದಲ್ಲಿ ನಾವು ವರ್ಷಕ್ಕೆ 2 ಬಾರಿ ನಾನು ಗೊಬ್ಬರನ ಕೊಡ್ತೀನಿ ಸರ್ ರೈತರಿಗೆ, ರೈತರಿಗೆ ಮಾರಾಟ ಮಾಡ್ತೀನಿ. ಯಾಕಂದ್ರೆ ಒಂದೇ ಸರಿಗೆ ಕೊಟ್ಟರೆ ನನಗೆ ಲಾಸ್ ಆಗುತ್ತೆ ಸರ್ ಅದು ಗೊಬ್ಬರ, ಅದು ಎಲ್ಲ ಉಡಿ ಉಡಿಯಾಗಿ ಅಷ್ಟೊಂದು ಹಡವು ಬರೋದಿಲ್ಲ ಸರ್. ಹಂಗಾಗಿ ನಮಗೂ ಲಾಭದಾಯಕವಾಗಿ ಇರ್ಬೇಕಲ್ಲ, ನಾವು ವರ್ಷ ಎಲ್ಲ ಮೇವು ಹಾಕಿ ಇದೆಲ್ಲ ನಿರ್ವಹಣೆ ಮಾಡಿದಕ್ಕೆ ಅದರಲ್ಲಿ ಒಂದ್ ಸ್ವಲ್ಪ ಲಾಭ ತಗೊಂಡ್ರೆ ನಾವು ಅದರಿಂದಲೇ ಮೇವು ತಗೋಣಕ್ಕೆ ಅನುಕೂಲ ಆಗುತ್ತೆ, ಅನುಕೂಲ ಆಗುತ್ತೆ. ಹಂಗಾಗಿ ನಾವು ಅದನ್ನ ವರ್ಷದಲ್ಲಿ 2 ಬಾರಿ 2 ಬ್ಯಾಚ್ ಮಾಡ್ಕೊಂಡು ಮಾರಾಟ ಮಾಡಿದ್ರೆ ಲಾಭದಾಯಕ, 6 ತಿಂಗಳು ಒಂದ್ಸರಿ ಕೊಡ್ತೇವೆ. ವರ್ಷದ ಪೂರ್ತಿ ಒಂದೇ ತಗ್ಬಿಟ್ಟಾಗ ಅದೆಲ್ಲ ಕೊಳತ್ಬಿಟ್ಟು ಪ್ರಮಾಣ ಕಡಿಮೆ ಆಗುತ್ತೆ. ಪ್ರಮಾಣ ಒಂದು 4 ಲೋಡ್ ಇರೋದು 2 ಲೋಡ್ ಆಗ್ಬೋದು, 2 ಲೋಡ್ರಿಂದ 1 ಲೋಡ್ ಆಗ್ಬೋದು, ಆ ತರ ಆಗುತ್ತೆ. ಹಂಗಾಗಿ ನಾನು ವರ್ಷದಲ್ಲಿ 2 ಬಾರಿ ಕೊಡ್ತೀನಿ ಸರ್. ಎಲ್ಲ ಯಾವ ರೀತಿ ಸಿಗ್ತಾ ಇದೆ ಒಂದು ಲೋಡ್ ಗೊಬ್ಬರ? ಒಂದು ಲೋಡ್ಗೆ ಗೊಬ್ಬರ 7,000 ರೂಪಾಯಿ ಇದೆ ಸರ್. 7,000 ಫ್ಯೂವರ್ ಗೊಬ್ಬರ ಚೆನ್ನಾಗಿರುತ್ತೆ, ಪೂರ್ತಿ ಸಗಣಿ ಗೊಬ್ಬರ ಆಗುತ್ತೆ, ಯಾವ್ದು ಮಿಕ್ಸ್ ಇರೋದಿಲ್ಲ, ಯಾವ್ದು ಒಂದ್ ಚೂರು ಮಿಕ್ಸ್ ಇಲ್ಲ ಸರ್. ಬೇರೆಲ್ಲ ದಂಟು ಅದು ಇದೆಲ್ಲ ಹಾಕಿರ್ತಾರೆ, ನಮ್ದು ಯಾವ್ದು ದಂಟು ಇಲ್ದಲೆ ಪೂರ್ತಿ ಎಲ್ಲ ಚೆನ್ನಾಗಿದೆ ಸರ್. ಡಿಮ್ಯಾಂಡ್ ಇದೆ ಸಾಕಷ್ಟು ಸರ್. ನಾನು ಸುತ್ತಮುತ್ತ ಹಳ್ಳಿಗಳಲ್ಲಿ ನಾನೇ ಕೊಡ್ತಿದ್ದೀನಿ ಸರ್. ಈ ಕಡೆ ಗೋಡಂನಾಳು, ಈ ಕಡೆ ಮೊನ್ನೆ ರಂಗನಹಳ್ಳಿ ತಗೊಂಡವ್ರು, ಈ ಕಡೆ ಪಿಳೆಕಾಯಿ ತಗೊಂಡವ್ರು, ಮೊನ್ನೆ ಕರ್ಲಟ್ಟಿ ತಗೊಂಡವ್ರು, ಎಲ್ಲ ಚೆನ್ನಾಗಿ ನನಗೆ ಬೇಡಿಕೆ ಇದೆ. ಬೇಡಿಕೆ ಇದೆ ಸರ್. ಹಂಗಾರೆ ಕುರಿ ಗೊಬ್ಬರಕ್ಕಿಂತ ಬೇಡಿಕೆ ಇದೆ ಸರ್. ಕುರಿ ಗೊಬ್ಬರ ಏನ್ ಮಾಡ್ತಾರೆ, ಅರ್ಧ ಮಿಕ್ಸ್ ಪಿಚಕೆ ಇರುತ್ತೆ, ಅರ್ಧ ಮಣ್ಣಿರುತ್ತೆ, ಆಮೇಲೆ ತೇವಾಂಶಕ್ಕೆ ಸ್ವಲ್ಪ ನೀರ್ ಹಾಕಿ ತಗೊಂಡ್ಬಿಡ್ತಾರೆ. ಎಷ್ಟೋ ಜನ ರೈತರು ಲಾಸ್ ಅದನ್ನ ಅನುಭವಿಸಿದಾರೆ ಸರ್ ಅದನ್ನ. ಹಂಗಾಗಿ ಈಗ ಇತ್ತೀಚೆಗೆ ರೈತರು ಏನ್ ಮಾಡ್ತಾರೆ, ಸಗಣಿ ಗೊಬ್ಬರ ಕಡೆಗೆ ತಲೆ ಹಾಕಿದಾರೆ ಸರ್. ಆಸಕ್ತಿ ತೋರಿಸ್ತದ. ಈ ಸಗಣಿ ಮಾರಿದಂತ ಬಂತ ದುಡ್ಡಲ್ಲಿ ಮೇವು ಕೊಂಡ್ಕೊಂಡ್ತಾರೆ ವರ್ಷಕ್ಕೊಂದ್ಸರಿ? ಸುಮಾರು ನಮಗೆ ಒಂದು 60,000 ರೂಪಾಯಿ ನನಗೆ ಗೊಬ್ಬರದ ದುಡ್ಡು ಸಿಗುತ್ತೆ. ನಾ ಹಣನ ಯಾವ್ದಕ್ಕೂ ಬಳಸೋದಿಲ್ಲ ಸರ್, ಬರೀ ಮೇವಿಗೆ ಅಷ್ಟೇ ನಿರ್ವಹಣೆ ಮಾಡ್ತೀನಿ ಸರ್. ಮೇವನ್ನೆಲ್ಲ ಚೆನ್ನಾಗಿ ಕಾಪಾಡ್ಕೋಬೇಕಾಗುತ್ತೆ. ಮಳೆಗೆ ನಾವು ಪೂರ್ತಿ ಎಲ್ಲ ಕ್ಲೀನಾಗಿ ಅದನ್ನೆಲ್ಲ ಕೆಳಗೆಲ್ಲ ಇದನ್ನಾಕ್ಬಿಟ್ಟು ಮೇಲೆಲ್ಲ ತರ ತಾಡ್ಪಲ್ಲ ಕೆಲವು ವ್ಯವಸ್ಥಿತ ಮಾಡಿರ್ತಾರೆ. ಯಾಕಂದ್ರೆ ಮಳೆ ಅಂದ್ರೆ ಎಲ್ಲ ಫಂಗಸ್ ಆದ್ರೆ ಮತ್ತೆ ಹಸುಗಳಿಗೆಲ್ಲ ರೋಗ ರೋಗಗಳು ಬರೋ ಸಾಧ್ಯತೆ. ನಾವ್ ಯಾವ ತರ ನಾವ್ ಯಾವ ತರ ಇರ್ತೀವಿ ಅವನು ಹಸುಗಳು ಅದೇ ತರ ಇಟ್ಟರೆ ಮಾತ್ರ ಸಾಧ್ಯ ಸರ್ ಹಸುಗಳು ಚೆನ್ನಾಗಿರಕ್ಕೆ. ಯಾವುದೇ ಇದುವರೆಗೂ ನಾವು ಒಂದ್ ಇಂಜೆಕ್ಷನ್ ಮಾಡಿಸಿಲ್ಲ ಸರ್. ನಾವು ಸುಮಾರು 6 ವರ್ಷದಿಂದ ಮೊದಲು ನಮಗೆ ಹೈನುಗಾರಿಕೆ ಮಾಡುವಾಗ ಅದೊಂದು ಸ್ವಲ್ಪ ನಮಗೆ 2 ತೊಟ್ರು ಸರ್, ಒಂದು ಹಸು ಸತ್ತು ಹೋಯ್ತು, ಒಂದು ಇಂಜೆಕ್ಷನ್ ಮಾಡಿಸೋದಾಗ್ಲಿ ಮಾಡಿದಾಗ ಗೊತ್ತಿದ್ದಿಲ್ಲ. ಪ್ರಾರಂಭದಲ್ಲಿ ಅಷ್ಟೊಂದು ಅನುಭವ ಗೊತ್ತಿದ್ದಿಲ್ಲ ಸರ್. ಇತ್ತೀಚೆಗೆ ಪೂರ್ತಿ ಅನುಭವ ಆಗಿಬಿಟ್ಟು ನಾವು ಅದರಲ್ಲಿ ಲಾಭದಾಯಕವಾಗಿ ನಾವು ಕಂಡಿದೀವಿ ಸರ್. ನಾವು ಪ್ರತ್ಯೇಕವಾಗಿ 2 ಕೊಟ್ಟಿಗೆ ಮಾಡ್ಕೊಂಡ್ರದ್ರಿಂದ ಅಲ್ಲಿನೂ ಒಂದು ಸ್ವಚ್ಛತೆ ಕಾಪಾಡಬಹುದು. ಹೌದು ಸರ್. ಆ ತರ ಮಾಡಿದಾಗ ಯಾವ ತರ ನಾವು ಸ್ವಚ್ಛತೆ ಇಟ್ಟಿರ್ತೀವಿ ಸರ್, ಅದೇ ತರ ಆರೋಗ್ಯವಾಗಿರ್ತವೆ ಸರ್ ಹಸುಗಳು. ಹೌದು. ಒಂಚೂರು ಉಣ್ಣೆ ಏನಾರ ಸಗಣಿ ಬಿದ್ದಿರೋದಾಗ್ಲಿ ಅಥವಾ ಏನ ಗಂಜಲ ಬಿದ್ದಿರೋದಾಗ್ಲಿ ನಾವು 2 ದಿನ 1 ಗಂಟೆ ತೊಳೆದಲ್ಲಿ ಬಿಟ್ಟಿವಿ ಅಂದ್ರೆ ಇಮಿಡಿಯೇಟ್ ಇನ್ಫೆಕ್ಷನ್ ಆಗ್ತದೆ ಸರ್. ಅದಕ್ಕೆ ಕೆಚಲು ಬಾವು ಬರುತ್ತೆ, ಉಣ್ಣೆ ಆಗ್ತವೆ, ಆಮೇಲೆ ನೊಣ ಜಾಸ್ತಿ ಆಗುತ್ತೆ, ಸೊಳ್ಳೆ ಆಗ್ತವೆ, ಅದರಿಂದ ಆರೋಗ್ಯ ಕೆಟ್ಟೋಗುತ್ತೆ ಸರ್ ಅದು. ಹಂಗಾಗಿ ಅವನ್ನ ಯಾವ ತರ ನಾವ್ ಯಾವ ತರ ಇರ್ತೀವಿ ಅದೇ ತರನೇ ಹಂಗ ಇಟ್ಟರೆ ಮಾತ್ರ ಹಸುಗಳು ಆರೋಗ್ಯವಾಗಿ ಇರ್ತವೆ. ನಾವು ಡಾಕ್ಟರ್ನೇ ನೆನೆಸ್ದಂಗೆ ಇರ್ತೀವಿ ಸರ್. ನಾವು ಹಾಲೆಲ್ಲ ಕರೀಲಿಕ್ಕೆ ಮಿಷಿನ್ ಉಪಯೋಗಿಸ್ತಾರೆ, ಈಗೆಲ್ಲ ಯಂತ್ರಗಳು ಬಂದಿದ್ದಾವೆ, ನೀವು ಕೈಯಿಂದನೇ ಕರೀತಾರೆ? ಮೊದಲು ಉಪಯೋಗಿಸ್ತೀವಿ ಸರ್, ನಮಗೆ ಸ್ವಲ್ಪ ಅನುಭವ ಇದ್ದಿಲ್ಲ ಅದರಲ್ಲಿ. ಹಂಗಾಗಿ ನಾವು ಅದನ್ನ ಮೊದಲು ಸುಮಾರು ಒಂದು 10,000 ರೂಪಾಯಿ ವರ್ಷ ಏನ್ಸಿ ಅಂತಿದೆ ಸರ್ ಅಲ್ಲಿ, ಅಲ್ಲಿ ಹೋಗಿ 10,000 ರೂಪಾಯಿ ಕೊಟ್ಟು ತಗೊಂಬಂದಿದ್ವಿ. ಆಮೇಲೆ ಅದನ್ನ ಬಳಸ್ತಾ ಬಳಸ್ತಾ ನಮಗೆ ಸ್ವಲ್ಪ ನಾವೆಲ್ಲ ಆಟೋಮೆಟಿಕ್ ರೆಡಿ ಆದ್ವಿ ಸರ್. ಅವಾಗ ತಗೊಂಬಂದು ಅದ್ ನಮ್ಗೆ ಅದನ್ನ ಬಿಟ್ಟಾಕ್ಬಿಟ್ಟು, ಮಿಷಿನೇ ಬಿಟ್ಟಾಕ್ಬಿಟ್ಟು ಈಸಿಯಾಗಿ ಕೈಯಿಂದನೆ ಕರೀತಾರೆ. ಈಗ ಯಂತ್ರಗಳು ಉಪಯೋಗಿಸೋದ್ರಿಂದ ಏನಾದ್ರೂ ಹಸುಗಳಿಗೆ ತೊಂದರೆ ಆಗುತ್ತಾ? ಹಸುಗಳಿಗೆ ಏನು ತೊಂದರೆ ಆಗಲ್ಲ ಸರ್, ಬಟ್ ಹಾಲು ಅದರಲ್ಲಿ ಉಳಿಯುತ್ತೆ ಸರ್. ಈಗ ಒಂದು 8 liter ಹಾಲಿದೆ ಕೆಚ್ಚಲಲ್ಲಿ ಅಂದ್ರೆ 6 liter ಅಷ್ಟೇ ನಮಗೆ ರಿಸೀವ್ ಆಗುತ್ತೆ ಸರ್. ನಮ್ಮ ಮತ್ತೆ ಕೈಯಿಂದ ಕರಿಬೇಕಾಗುತ್ತೆ, ಅದು ಹಾಲು ಅದರಲ್ಲಿ ಉಳಿದ್ಬಿಡುತ್ತೆ. ಹಂಗಾಗಿ ಅದು ಕೆಚ್ಚಲಲ್ಲಿ ಉಳಿಯೋದ್ರಿಂದ ನಾವು ಕೈಯಿಂದ ಕರಿಲೇಬೇಕಾಗ ಸರ್. ಹಂಗಾಗಿ ನಾವು ಬರ್ತಾ ಬರ್ತಾ ನಾವು ಆ ಮಿಷಿನ್ ಕೈ ಬಿಟ್ಬಿಟ್ಟಿವಿ ಸರ್. ಹಂಗಾಗಿ ನಾವು ಕೈಯೆಲ್ಲ ಕರಿಯಕ್ಕೆ ವ್ಯವಸ್ಥೆ ಮಾಡ್ಕೊಂಡಿವಿ ಸರ್. ಈಗ ನೇಪಿಯರ್ ಮಾತ್ರ ಹುಲ್ ಬೆಳ್ಕೊಂತೀರ ನೀವು, ಬೇರೆ ಒಣಹುಲ್ಲೆಲ್ಲ ಹೊರಗಡೆಯಿಂದ ಕೊಂಡ್ಕೊಂಬರ್ಬೇಕಂದ್ರೆ ಏನ್ ರೇಟ್ ಬೀಳುತ್ತೆ? 430 ಬೀಳುತ್ತೆ ಸರ್, ಒಂದು ಪೆಂಡಿ ರಾಗಿ ಹುಲ್ಲು ಪೆಂಡಿ ಲೆಕ್ಕ ತಗೊಂಬರ್ತೀವಿ ಸರ್. ನಾವು ಸುಮಾರು ಒಂದ್ಸರಿ ತಗೊಂಬಂದ್ರೆ 100 ಪೆಂಡೆ 105 ಪೆಂಡೆ ತಗೊಂಡ್ಬಿಡುತ್ತೆ ಸರ್. ಒಂದೇ ಎಕರೆಲ್ಲ ತಂದ್ರೆ ಅನುಕೂಲ ಸರ್, ಯಾಕಂದ್ರೆ ಒಂದೇ ತರ ಮೇವ್ ಇರುತ್ತೆ. ಅದು ಎಲ್ಲ ಹೋಗಿ ಆರ್ಸ್ಕೊಂಡ್ ತಂಬರೋದು ಮಾಡೋದು ಮಾಡಿದ ಅದೆಲ್ಲ ವೇರಿಯೇಷನ್ ಇರುತ್ತೆ, ಮಿಕ್ಸ್ ಇರುತ್ತೆ, ಮೇವು ಅದೆಲ್ಲ ಸರಿ ಹೋಗೋದಿಲ್ಲ ಅಂತೇಳಿ ಒಂದೇ ಲಾಟಿಂದ ತತ್ತಿ ಸರ್ ನಾವು. ಈಗ ಹೈನುಗಾರಿಕೆ ಮಾಡೋದಿಲ್ಲ, ಬೆಳಿಗ್ಗೆ ಎಲ್ಲ ಸಾಕಷ್ಟು ಕೆಲಸ ಇರುತ್ತಲ್ಲ, ನೀವು ಒಬ್ರು ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಯಾರಾದ್ರೂ ಕೆಲ್ಸಕ್ಕೆ ಕರ್ಕಂತೀರ? ನೀವು ಕೆಲಸ ಯಾರು ಇಟ್ಕೊಂಡಿಲ್ಲ ಸರ್, ನಾವು ನೀವು ನಿಮ್ಮ ನಾನು ನಮ್ಮ ಮನೆಯವ್ರು ಅಷ್ಟೇ ಸರ್. ನಮ್ಮ ಮನೆಯವ್ರು ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ, ನಮ್ಮ ಮನೆಯವರು ಸಹಾಯ ಮಾಡ್ತಾರೆ. ಆ ಟೈಮಿಂಗ್ಸ್ ಒಳಗೆ ಅವರನ್ನು ಡ್ಯೂಟಿ ಹೋಗೋ ಟೈಮಿನಲ್ಲಿ ಅವರು ನಮ್ಗೆ ಎಷ್ಟಾಗ್ತಷ್ಟು ಸಾಧ್ಯತೆ ಕೆಲಸ ಮಾಡಿಕೊಟ್ಟು ಹೋಗ್ತಾರೆ ಸರ್. ಹೋಗ್ತಾರೆ, ಒಬ್ಬರೇ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಸಹಕಾರ ಕಷ್ಟ ಆಗುತ್ತೆ. ಯಾಕಂದ್ರೆ ಇದನ್ನ ನೋಡಕ್ಕೆ ಖುಷಿ ಅನ್ಸುತ್ತೆ, ಎಲ್ಲರೂ ಬಂದು ನೋಡಿ ಬಹಳ ಚೆನ್ನಾಗಿ ಮಾಡಿದ್ರೆ ಬಹಳ ಚೆನ್ನಾಗಿ ಮಾಡಿದೆ ಅಂತೇಳಿ, ಅದು ಕಾರ್ಯನಿರ್ವಹಣೆ ಮಾಡೋದು ಬಹಳ ಕಷ್ಟ ಸರ್. ಅದು ಹಂಗಾಗಿ ಸಪೋರ್ಟಿವ್ ಆಗಿದ್ರೆ ಮಾತ್ರ ಅದನ್ನ ನಿರ್ವಹಿಸಕ್ಕೆ ಸಾಧ್ಯ ಆಗುತ್ತೆ. ಈಗ ಈ ಹಸು ಸಾಕಾಣಿಕೆಯಿಂದ ಇಷ್ಟೊಂದು ಆದಾಯ ಇರೋದ್ರಿಂದ ಮುಂದಿನ್ನೂ ದೊಡ್ಡ ಪ್ರಮಾಣದಲ್ಲಿ ಸಾಕ್ಬೇಕು ಅನ್ನೋ ಉದ್ದೇಶ ಇಟ್ಟು? ಹೌದು ಸರ್, ಇದೆ ಸರ್. ಬಟ್ ನಮ್ಗೆ ಏನಂದ್ರೆ ಸಪೋರ್ಟಿವ್ ಒಬ್ರು ಲೇಬರ್ ಇದ್ರೆ ಸಾಕು, ನಾನು 10 ಹಸು ಮಾಡಕ್ಕೂ ನನಗೆ ರೆಡಿ ಇದ್ದೀನಿ ಸರ್. ಏನಂದ್ರೆ ಸಾಕಷ್ಟು ನಮಗೆ ಮೇವು ಸಿಗ್ತಾ ಇಲ್ಲ, ಒಂದ್ ಟೈಮ್ ನಮ್ಗೆ ಬೇಜಾರಿಸ್ಬಿಡುತ್ತೆ. ಇಷ್ಟೆಲ್ಲ ಕಟ್ಕೊಂಡು ಮೇವು ಸಿಗಲಿಲ್ಲ ಅಂದ್ರೆ ಎಷ್ಟೋ ಸರಿ ಸರ್ ಕಷ್ಟ ಕೊಟ್ಬಿಡಿ ಸರ್, ಅದನ್ನ ಹಸುಗಳನ್ನ ಮಾರಾಟ ಮಾಡಿಬಿಟ್ಟು ಒಳ್ಳೆ ಹಸುಗಳು ಕೊಟ್ಬಿಟ್ಟು ಬೇಜಾರಾಗ್ಬಿಡ ಸರ್. ಹಂಗಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಸುಗಳನ್ನ ಇಟ್ಕೊಂಡು ಆಮೇಲೆ ಮೇವನ್ನು ಅಷ್ಟೇ ಶೇಖರಣೆ ಮಾಡ್ಕೊಂಡ್ಬಿಟ್ಟು ಅದನ್ನ ನಾವು ಉಳಿಸ್ಕೊಳಕ್ಕೆ ಪ್ರಯತ್ನ ಪಡ್ತೇವೆ ಸರ್. ಹೈನುಗಾರಿಕೆಯಲ್ಲಿ ನಮಗೆ ಲಾಭದಾಯಕ ಇದೆ ಸರ್, ಯಾವತ್ತು ಲಾಸ್ ಅಂತೂ ಯಾವತ್ತೂ ಆಗಿಲ್ಲ. ಕೆಲವ್ರು ಹೇಳ್ತಾರೆ ಇದರಲ್ಲಿ ನಿಮ್ಗೆ ಏನ್ ಲಾಭ ಸಿಕ್ಕಿದೆ ಅಂತ ಹೇಳ್ತಾರೆ, ನಾವು ಕಾರ್ಯನಿರ್ವಹಣೆ ಮಾಡೋದ್ರಿಂದ ನಮಗೆ ಲಾಭದಾಯಕ ಇದ್ದೇ ಇದೆ ಸರ್. ಚೆನ್ನಾಗಿ ನಿರ್ವಹಣೆ ಮಾಡಿದ್ರೆ ಅಲ್ಲಿನ ಉತ್ಪಾದನೆ ಜಾಸ್ತಿ ಆಗುತ್ತೆ, ಲಾಭ ಇದ್ದೇ ಇರುತ್ತೆ. ಈಗ ಬೇಗ ಬಿಟ್ಟು ಮಾಡಿದ್ರೆ ಏನಾಗುತ್ತೆ, 10 liter ಕಾರ್ಯ ಹಸುಗಳು 6 liter 7 liter ಹಾಲಿನ ಪ್ರಮಾಣ ಕಡಿಮೆ ಆಗುತ್ತೆ. ಅದಕ್ಕೆ ಹೊಟ್ಟೆ ತುಂಬಾ ಆಹಾರ ಇದ್ರೆ ನಮ್ಗೆ ಎಷ್ಟು ಬೇಕಾದ ಅಷ್ಟು ಹಾಲು ಅದು ದೇಹದಲ್ಲಿರುವಂತಹ ಹಾಲು ನಮಗೆ ಸಿಗುತ್ತೆ ಸರ್. ನಾವು ಸುಮ್ನೆ ಎಷ್ಟೋ ಯಾವಾಗ ಮೇವು ಯಾವಾಗ ನೀರು ಯಾವಾಗ ತಿಳಿದಾಗ ಮಾಡಿದ್ವಿ ಅಂದ್ರೆ ಅದರಲ್ಲಿ ಬರೋಂತ 5 liter ಹಾಲಲ್ಲಿ 1 liter ಸತಿಗೂ ಬರೋ ಕಷ್ಟ ಸರ್. ಮತ್ತೆ ಸ್ವಚ್ಛತೆ ಕ್ಲೀನ್ ಆಗಿಲ್ದಂಗೆ ರೋಗಗಳು ಬಂದ್ರೆ ಅತ್ಲಾಗ ಖರ್ಚು ಮಾಡ್ಬೇಕಾಗುತ್ತೆ, ಅವಾಗ ಲಾಭ ಅನ್ಸೋದಿಲ್ಲ. ಹೌದು ಸರ್, ಹೈನುಗಾರಿಕೆ ಲಾಸ್ ಆಗುತ್ತೆ ಸರ್. ಲಾಸ್ ಆಗುತ್ತೆ. ಈಗ ನಾವು ಈ ಒಣಮೇವು ಹಸಿಮೇವು ಕೊಡೋದಲ್ದೆ ಇವಕ್ಕೆ ಆಹಾರ ಕೊಡ್ಬೇಕಾಗುತ್ತೆ, ಫುಡ್ ಕೊಡ್ಬೇಕಾಗತ್ತೆ, ಅದಕ್ಕೆಲ್ಲ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ರಿ ಸರ್? ನಮಗೆ ಡೈರಿಯಿಂದ ಫುಡ್ ಸಿಗುತ್ತೆ ಸರ್, ಡೈರಿಯಿಂದ ಸಿಗುತ್ತೆ, ಹೊರಡೇನು ತರ್ತೀವಿ. ಅಕಸ್ಮಾತ್ ಸಿಗಲಿಲ್ಲ ಅಂದ್ರೆ ಡೈರಿಯಲ್ಲಿ ಸಿಗಲಿಲ್ಲ ಅಂದ್ರೆ ಹೊರಗಡೆ ತರ್ತೀವಿ ಸರ್. ಡೈರಿಯಲ್ಲಿ ನಮ್ಗೆ ಸಾಕಷ್ಟು ಸುಮಾರು ಒಂದು 5-6 chila ತಂದ್ಬಿಟ್ರೆ ನಾವು ಬೆಳಿಗ್ಗೆ ಒಂದೊಂದು ಹಸುಗೆ 3-4 kg ಹಸು ಕೊಡ್ತೀವಿ, ಸಾಯಂಕಾಲ 1-4 kg ಕೊಡ್ತೀವಿ, ಅದರಿಂದ ಇಳುವರಿ ಪಡಿತೀವಿ ಸರ್ ನಾವು. ಅಂದ್ರೆ ಬೆಳಿಗ್ಗೆ ಸಾಯಂಕಾಲ 2 times ಹಾಲು ಬರುತ್ತೆ? 8 times ಬರುತ್ತೆ ಸರ್. 8 times ಡೈರಿ ಕೊಡ್ತೀರಾ? ಹೌದು ಸರ್. ಹಾಗಾದ್ರೆ ಪ್ರತಿ ದಿವಸ 8 liter ಹಾಲು ಸಿಗುತ್ತೆ ಒಟ್ಟು? 15-20 liter ಸಿಗುತ್ತೆ. 20 liter ಸಿಗುತ್ತೆ ಬೆಳಿಗ್ಗೆ ಸಾಯಂಕಾಲ ಸೇರಿ. ಒಂದು ತಿಂಗಳಿಗೆ ಎಷ್ಟು ಆದಾಯ ಬರ್ಬೋದು ಅಂತೀರ ಸರ್? ನಮಗೆ ತಿಂಗಳಿಗೆ ಸುಮಾರು ನಾವು ಅನ್ಕೊಂಡಂಗೆ 18-22 thousand ತನಕ ನಾವು ತಾಣಿದ್ವಿ ಸರ್. ತಾಂಡಿದ್ರ ಎಷ್ಟು ಖರ್ಚು ಮಾಡ್ಬೇಕಾಗತ್ತೆ ನೀವು ಸರ್? ನಾವು ಏನಾದ್ರು 3 chila-5 chila ತನಕ ನಾವು ಫುಡ್ ತರಬೇಕಾಗತ್ತೆ. ಅದಕ್ಕೆ 6,000 rupees ಅಮೌಂಟ್ ಹೋಗುತ್ತೆ ಸರ್. ಇನ್ನೊಂದು 10,000-12,000-15,000 ಉಳಿತು ಸರ್ ಅಷ್ಟೇ. ಒಂದು ಅರ್ಧ ಖರ್ಚಿಗೆ ಹೋದ್ರೆ ಮೇವು ಫುಡ್ ಇದಕ್ಕೆಲ್ಲ ಹೋದ್ರೆ ಒಂದು ಅರ್ಧ ಅಂತ ಉಳಿತಾ ಸರ್? 10,000 ಅಂತ ನಿಕ್ಕಿ ಉಳಿಸ್ಬೋದು ಸರ್ ನಾವು, ಏನು ತೊಂದರೆ ಇದ್ದಾರೆ ಉಳಿಸಬಹುದು. ಈಗ ಒಂದು ಯಾರೋ ಡಿಗ್ರಿ ಮಾಡ್ಕೊಂಡು ಸುಮ್ನೆ ಊರಲ್ಲಿ ಏನು ಕೆಲಸ ಇಲ್ದಲೇ ಓಡಾಡೋ ಬದಲು ಈ ತರ ಒಂದು ಸ್ವಂತ ಇದನ್ನು ಮಾಡಬಹುದು ಸರ್. ನಾವು ಸ್ವಂತ ಕೆಲಸಗಳು ಮಾಡ್ಕೊಂಡು ಹೋಗ್ಬೋದು. ನಾವು ಬೇರೆ ಕಡೆ ಕೆಲಸ ಮಾಡಕ್ ಇಷ್ಟ ಇಲ್ಲ ಸರ್. ಒಬ್ರು ಕೆಲಸ ಹೋದ್ರೆ ಅವ್ನು 10,000 ಕೊಡ್ತಾರೆ, ಅದು ಏನು ನಮಗೆ ಯೂಸ್ ಆಗಲ್ಲ. ನಾವು ಮನೆ ಮುಂದೆನೆ ಮಕ್ಕಳು ನೋಡ್ಕೊಂಡು ಮನೆ ನೋಡ್ಕೊಂಡು ಹಸುಗಳು ಸಾಕೊಂಡು ಚೆನ್ನಾಗಿ ಇಟ್ಕೊಂಡ್ರೆ ಅದು ಹೆಚ್ಚಿನ ಲಾಭದಕ್ಕೆ ನಾವು ಪಡಿಬಹುದು, ನಮ್ಮ ಜೀವನ ಸುಖವಾಗಿ ನಡೆಸಬಹುದು ಅನ್ನೋ ನಮ್ದು ಆಶಯ. ಮನೇಲಿ ಸಂಸಾರ ನೋಡ್ಕೊಂಡು ಮಕ್ಕಳು ಮರಿ ಜೊತೆ ಸಂತೋಷವಾಗಿ ಇದ್ಕೊಂಡು ಕೆಲಸ ಮಾಡಬಹುದು. ನಾವೆಲ್ಲೋ ಬೇರೆ ಕಡೆ ಬೆಂಗಳೂರು ಮೈಸೂರು ಕಂಪ್ನಿ ಫ್ಯಾಕ್ಟರಿ ಅಂತೆಲ್ಲ ಹೋದ್ರೆ ಅಲ್ಲಿ ಒಂದು 10,000-15,000 ಕೊಟ್ರೆ ಅರ್ಧ ಖರ್ಚಿಗೆ ಆಗೋದಿಲ್ಲ, ಏನು ಉಳಿಸ್ಲಿಕ್ಕೂ ಆಗೋದಿಲ್ಲ ಸರ್. ಅಲ್ಲಿಗೂ ಅಲ್ಲೇ ಉಳ್ಕೊಳೋದಕ್ಕೂ ಇರೋದಕ್ಕೂ ಸರಿ ಹೋಗುತ್ತೆ ಸರ್. ನಾವೇನು ಉಳಿಸಕ್ಕಾಗೋದಿಲ್ಲ ಸಂಸಾರ ಕಟ್ಕೊಂಡ ಮೇಲೆ. ಮತ್ತೆ ಇದ್ರ ಜೊತೆಗೆ ಚಾಲಕ ವೃತ್ತಿ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡ್ತೀವಿ ಅಂತ ಅಂದ್ರೆ ಸಮಯ ಸಿಗುತ್ತಾ ನಿಮಗೆ? ಸಿಗುತ್ತೆ ಸರ್ ನನಗೆ. ಅಲ್ಲಿ ಎಷ್ಟು ವರ್ಷದಿಂದ ಈ ಚಾಲಕ ವೃತ್ತಿ ಮಾಡ್ತಾ ಇದ್ದೀರಿ? ಸುಮಾರು 15-16 years ಮಾಡ್ತಾ ಇದ್ದೀನಿ. ನಿಮ್ದು ಸ್ವಂತ ವಾಹನ ಇದೆಯಾ? ಇಲ್ಲ ಸರ್, ನಾನು ಈ ಕಡೆ ಡಾಕ್ಟರ್ಗಳು ಅವರೆಲ್ಲ ಇಂಜಿನಿಯರ್ಸ್ ಅವರೆಲ್ಲ ಇದ್ದಾರೆ. ಹೆಚ್ಚಾಗಿ ಅವ್ರು ಬೆಳಿಗ್ಗೆ ಹೋಗಿ ಸಾಯಂಕಾಲ ಅಷ್ಟೊತ್ತಿಗೆ ಬಂದ್ಬಿಡ್ತಾರೆ ಸರ್. 2-3 ದಿನಗಟ್ಟಲೆ ಇದ್ರೆ ನಾನು ಹೋಗೋದಿಲ್ಲ ಸರ್. ಡ್ರೈವಿಂಗ್ ಹೋಗ್ತೀರಾ? ಡ್ರೈವಿಂಗ್ ಹೋಗ್ತೀನಿ ಸರ್. ಡ್ರೈವಿಂಗ್ ಅಷ್ಟೇ ಹೋಗ್ತೀನಿ ಸರ್. ಮತ್ತೆ ಡ್ರೈವಿಂಗ್ ಹೋದಾಗ ನಿಮ್ಗೆ ಇಲ್ಲಿ ಹೈನುಗಾರಿಕೆ ಯಾರು ನಿರ್ವಹಣೆ ಮಾಡ್ತಾರೆ? ನಮ್ಮ ಮನೇಲಿ ಇರ್ತಾರೆ ಸರ್. ಬೆಳಿಗ್ಗೆ ಅವಕ್ಕೆಲ್ಲ ಎಲ್ಲ ಪೋಷಣೆ ಮಾಡಿಬಿಟ್ಟು ಹಾಲು ಕರೆದು ಎಲ್ಲ ಮಾಡಿಬಿಟ್ಟು ಅವ್ಕೆ ಮೇವು ಹಾಕಿ ಸಂಜೆ ಅಷ್ಟೊತ್ತಿಗೆ ಡ್ಯೂಟಿಯಿಂದ ಅವರು ಬರ್ತಾರೆ. 6 ಗಂಟೆಗೆಲ್ಲ ನಮ್ಮ ಅಕ್ಕರು ಇರ್ತಾರೆ ಸರ್. ನಮ್ಮ ಅಕ್ಕರು ಅವರು ಒಂದ್ ಸ್ವಲ್ಪ ನೋಡ್ತಾ ಇರ್ತಾರೆ, ನೀರು ನಿರ್ವಹಣೆ ಮಾಡೋದೆಲ್ಲ ನೋಡಿ ಸಾಯಂಕಾಲ ಅಷ್ಟೊತ್ತಿಗೆ ಅವ್ರ ಮನೆ ಬರ್ತಾರೆ, ಹಾಲು ಕರೆಯೋದೆಲ್ಲ ಮಾಡ್ತಾರೆ ಸರ್, ಕರೆದು ಡೈರಿ ಹಾಕ್ತಾರೆ ಸರ್. ನಮಗೆ ಡೈರಿ ಇಲ್ಲಿ ಹತ್ರ ಇರೋದ್ರಿಂದ ಓಸ್ಕರ ನಾವು ಹೈನುಗಾರಿಕೆ ಮಾಡೋದಕ್ಕೆ ನಮ್ಗೆ ಖುಷಿ ಅನ್ಸಿದೆ ಸರ್. ಎಲ್ಲೋ ಇತ್ತು ಡೈರಿ ಯಾರೋ ಮನೆಗೆ ಹಾಲು ಹಾಕ್ಬೇಕಂತಂದ್ರೆ ನಮಗೆ ಟೈಮ್ ಆಗ್ತದೆ ಇಲ್ಲ, ಇದು ಮಾಡಕ್ಕಾಗ್ತಿಲ್ಲ ಸರ್. ಹಂಗಾಗಿ ಇಲ್ಲಿ ನಮ್ಮ ಊರಲ್ಲಿ ಡೈರಿ ಇರೋದ್ರಿಂದ ನಮಗೆ ಖುಷಿ ಅನ್ಸಿದೆ ಸರ್. ನಿಮಗೆ ಪ್ರತಿ ದಿವಸ ಡ್ರೈವಿಂಗ್ ಸಿಗುತ್ತಾ ನಾವು ವಾರದಲ್ಲಿ ಒಂದು ಸರ್ ವಾರದಲ್ಲಿ ಎರಡ್ ಮೂರು ಸರ್ ಇದ್ದೇ ಇರುತ್ತೆ, ಎರಡ್ ಮೂರು ದಿವಸ ಎರಡ್ ಮೂರು ಇದ್ದೇ ಇರುತ್ತೆ. ಅದೊಂದು ಏನಿಲ್ಲ, ನಮಗೆ ಒಂದು ಮೂರ್ನಾಲ್ಕು ಸಾವಿರ ರೂಪಾಯಿ ದುಡ್ಡು ಆಗುತ್ತೆ ಸರ್. ಹೆಂಗ ಒಂದು ಯಾವ್ದೋ ಒಂದು ಖರ್ಚಿಗೆ ಏನಕನ ಆಗುತ್ತೆ ಅಂತ ಹೇಳಿ. ನೈಟ್ನು ಹೋಗ್ಬೇಕಾಗುತ್ತ? ಇಲ್ಲ ಸರ್, ನೈಟ್ ಇದ್ದ ನಾನು ಹೋಗಲ್ಲ ಸರ್, ಹೋಗಲ್ಲ. ಡೇ ಮಾತ್ರ ಬೆಳಿಗ್ಗೆ ಆರರಿಂದ ಸಂಜೆ ಹತ್ತು ಗಂಟೆ ಒಳಗೆ ಯಾವನೇ ಯಾರೇ ಇರಲಿ ನಾನು ಆ ವೆಹಿಕಲ್ಗೆ ಹೋಗ್ಬಿಡ್ತೀನಿ ಸರ್. ಯಾಕೆ ಚಾಲಕರು ವೃತ್ತಿ ಕಲ್ತ್ರಿ? ಏನಾಗ ಮಾಡ್ಬೇಕಲ್ಲ ಸರ್, ಒಂದು ವೃತ್ತಿ ಮಾಡಿದ್ರೆ ಒಂದು ಸಂಸಾರಕ್ಕೆ ಒಂದು ಒಂದು ಆದಾಯ ಆಗುತ್ತೆ, ಮತ್ತೇನ ಮಾಡ್ಬೇಕಂತಂದು ಇರುತ್ತಲ್ಲ ಸರ್, ಜೀವನಕ್ಕೊಂದು ಆಧಾರ. ಅದ್ರ ಜೊತೆಗೆ ಇದು ಒಂದು ಹೈನುಗಾರಿಕೆ ಮಾಡಿದ್ರೆ ಇನ್ನೂ ಒಂದು ಖುಷಿ ಅಂತಂದೇಳಿ ಹೈನುಗಾರಿಕೆನೂ ಇದನ್ನು ಸಪೋರ್ಟಿವ್ ಆಗಿ ನಿಂತಿದ್ದು ಮಾಡ್ತಾ ಇದ್ದೀನಿ ಸರ್. ನಾನು ಚಾಲಕ ವೃತ್ತಿ ತುಂಬಾ ರಿಸ್ಕ್ ಕಷ್ಟ ಸರ್, ಕಷ್ಟ ಕಷ್ಟ ಸರ್, ಮೈಯೆಲ್ಲ ಕಣ್ಣಾಗಿ ಹೌದು ಸರ್, ಹುಷಾರಾಗಿರ್ಬೇಕು. ಹೌದು ಸರ್, ಬಹಳ ಕಷ್ಟ. ಹುಷಾರಾಗಿ ನಾವು ಚೆನ್ನಾಗಿ ಡ್ರೈವಿಂಗ್ ಮಾಡ್ತೇನೆ, ನಮ್ಮಿಂದೆ ಮುಂದೆ ಬರೋನು ಸರಿ ಇರಲ್ಲ ಸರ್, ಹಂಗಾಗಿ ಬಹಳ ಕಷ್ಟದಿಂದ ಹುಷಾರಾಗಿ ನಾವು ಡ್ರೈವಿಂಗ್ ಮಾಡೋದು ಒಳ್ಳೆ ಸರ್. ಯಾವತ್ತಾದ್ರೂ ಈ ಡ್ರೈವಿಂಗ್ ಬೇಡಪ್ಪ, ನಾನು ಹೈನುಗಾರಿಕೆ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬಿಟ್ಟು ನೆಮ್ಮದಿಗಿರೋಣ ಅಂತ ಅನ್ಸುತ್ತ? ಅನಿಸುತ್ತೆ ಸರ್. ಒಂದ್ ಟೈಮ್ ಏನ್ ಮಾಡ್ತೀರಾ ಈಗ ಇಲ್ಲಿ ನಾವು ಹೈನುಗಾರಿಕೆ ಮಾಡುವಾಗ ಸುಮಾರು ಒಂದು ಆರು ತಿಂಗಳು ಚೆನ್ನಾಗಿ ಇಳುವರಿ ಬರ್ತಾವ, ಇನ್ನ ಒಂದ್ ಮೂರ್ನಾಲ್ಕು ತಿಂಗಳು ನಾವು ಸುಮ್ನೆ ಡೆಡ್ ಕೂತಬೇಕು ಮನೆಗೆ ಸುಮ್ನೆ. ಬೇಸಿಗೆ ಹಾಲು ಇಳುವರಿ ಡೌನ್ ಆಗ್ತದೆ. ಈಗ ಒಂದು ಹಸು ಏನಿಲ್ಲ ಅಂದ್ರೆ ಆರು ತಿಂಗಳು ಚೆನ್ನಾಗಿ ಹಾಲು ಬರುತ್ತೆ ಸರ್, ಆಮೇಲೆ ಅದು ಗರ್ಭ ಧರಿಸ್ತು ಅಂದ್ರೆ ಇನ್ನೊಂದ್ ಎರಡು ಮೂರು ತಿಂಗಳು ಕರಿಬಾರ್ದು ಸರ್. ಹಂಗಾಗಿ ಆ ಮಿಡ್ಲ್ ಟೈಮ್ ಅಲ್ಲಿ ನಾವು ಸುಮ್ನೆ ಕಾಲಿ ಕೂತಬೇಕಾಗತ್ತೆ, ಹಸುಗಳು ನಿರ್ವಹಣೆ ಮಾಡ್ಕೊಂಡು ಆರಾಮಿರ್ಬೇಕಾಗತ್ತೆ, ಆದಾಯ ಇರೋದಿಲ್ಲ. ಹಂಗಾಗಿ ಇದು ಒಂದು ಏನೋ ಸಣ್ಣ ವೃತ್ತಿ ಕಲ್ತರೆ ಬೆಳಗಿನ ಸಾಯಂಕಾಲ ಒಬ್ಬರೇ ಒಂದ್ ಸಾವಿರ ರೂಪಾಯಿ ಹಂಗ ಸಿಗುತ್ತೆ ಅಂತ ಹೇಳಿ ಮಾಡ್ತೇನೆ ಸರ್. ಈಗ ಹಸುಗಳಿಂದ ಮರಿಗಳು ಬರ್ತಾವಲ್ಲ, ಅವನ್ನೆಲ್ಲ ಏನ್ ಮಾಡ್ತೀರ ಸರ್? ಓರಿ ಕರುಗಳು ಹೆಣ್ಗರುಗಳು ಈ ಡೆಲಿವರಿ ಆಗ್ತವೆ ಸರ್. ಆಕ್ಚುಲಿ ಅವು ಏನಾಗ್ತವೆ ಅಂದ್ರೆ ಓರಿ ಕಳಗಿದ್ದವನ್ನ ಸುಮಾರು ಒಂದು ಐದಾರು ತಿಂಗಳು ಇಟ್ಕೊಂಡ್ಬಿಟ್ಟು ನಾವು ದೇವಸ್ಥಾನಗಳಿಗೆ ಯಾರು ರೈತರಿಗೆ ಸಾಕೋಣ ಅಂತ ಕೊಡ್ತೀವಿ ಸರ್. ಹೆಣ್ಗರುಗಳು ಸಾಕ್ತೀವಿ, ಸಾಕಾಣಿಕೆ ಮಾಡ್ತಾರೆ. ಅಂದ್ರೆ ಹೈನುಗಾರಿಕೆ ಮಾಡೋರಿಗೆ ಹೆಣ್ಗರುಗಳು ಹುಟ್ಟಿದ್ರೆ ಲಾಭದಾಯಕ? ಲಾಭದಾಯಕವೇ ಸರ್, ಅದು ಒಂದು ನಮಗೆ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಹೈನುಗಾರಿಕೆ ಮಾಡಕ್ಕೆ ಸಹಾಯ ಆಗುತ್ತೆ. ಒಂದು ಎರಡ್ ಮೂರು ವರ್ಷ ಕಾಪಾಡ್ಬಿಟ್ರೆ ಒಂದು ಹಸು ತರಬೇಕಂದ್ರೆ 60,000, ಒಂದು ಹಸು ಹೆಣ್ಗರಿ ಇತ್ತು ಅಂದ್ರೆ ಅದೇ 60,000 ನಮಗೆ ಲಾಭ. ಲಾಭದಂಗೆ ಹೌದು. ಒಟ್ಟಾರೆಯಾಗಿ ಹೈನುಗಾರಿಕೆ ನಿಮ್ಗೆ ಸಂತೋಷ? ನಿಮ್ಗೆ ಸಂತೋಷ ಬಂದಿದೆ ಸರ್, ನಮಗೆ ಅದರಿಂದ ಲಾಭದಾಯಕವೂ ಆಗಿದೆ, ನಾವು ಅದರಿಂದ ನಾವು ಬಳಸ್ಕೊಂಡು ಯೂಸ್ ಮಾಡ್ಕೊಂಡಿದ್ದೀವಿ ಸರ್ ಅದನ್ನು. ಮುಂದೆ ಇನ್ನು ಏನ್ ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ದೀರಿ? ಏನಿಲ್ಲ ಸರ್, ಉದ್ದೇಶ ಏನಂದ್ರೆ ಇದನ್ನೇ ನಾವು ಚೆನ್ನಾಗಿ ಇದನ್ನ ಬೆಳೆಸ್ಕೊಂಡು ಇದೇ ರೀತಿ ನಮ್ಮ ಜೀವನ ಸಾಗಿಸ್ಬೇಕಂತ ನಮ್ಮ ಒಂದು ಇದಿದೆ ಸರ್ ಅಷ್ಟೇ. ಇದರಿಂದ ನಮ್ಗೆ ಲಾಭ ಅನ್ಸ್ಕೊಂಡಿದ್ಯಲ್ಲ, ಅದು ಬಹಳ ಖುಷಿಯಾಗಿದೆ ಸರ್ ನಮಗೆ. ಮನೆಯಲ್ಲೆಲ್ಲ ಎಷ್ಟು ಜನ ಇದ್ದಾರೆ, ಯಾವ ರೀತಿ ಸಹಕಾರ ಸಿಗುತ್ತೆ? ನಾವು ನಮ್ಮ ಮನೆಯವರು ನಮ್ಮ ಅಕ್ಕರ ಇದ್ದಾರೆ ಸರ್, ನಾವು ನಮ್ಮ ಮನೆ ಡ್ಯೂಟಿ ಹೋದಾಗ ನಮ್ಮ ಅಕ್ಕರು ಸಹಾಯನ ಮಾಡ್ತಾರೆ. ನಾವು ಯಾಕಂದ್ರೆ ನಾವು ನಮ್ಮ ಮನೆಗೆ ಹೋದಾಗ ಅಟ್ಲೀಸ್ಟ್ ಮಧ್ಯಾಹ್ನ ಏನಾರ ನೀರು ಏನ ಬಿಡೋದು ಮಾಡೋದು ಮಾಡಿ ನಮ್ಮ ಅಕ್ಕರು ಸಹ ಸಹಾಯ ಮಾಡ್ತಾರೆ ಸರ್. ಮಕ್ಕಳು ಇಬ್ಬರು ಸರ್, ಇಬ್ಬರು 9th ಸ್ಟ್ಯಾಂಡರ್ಡ್ ಸರ್. ಮುಂದೆ ಮಕ್ಕಳನ್ನ ಏನಾದ್ರೂ ಈ ಹೈನುಗಾರಿಕೆಗೆ ತರ್ಬೇಕನ್ನೋ ಉದ್ದೇಶ ಇಟ್ಕೊಂಡು? ಇಲ್ಲ ಸರ್, ಈ ನಮ್ಮ ಪೀಳಿಗೆಗೆ ಇದು ಹೈನುಗಾರಿಕೆ ಕ್ಲೋಸ್ ಆಗ್ಲಿ ಅಂತ. ಯಾಕಂದ್ರೆ ನಾವು ಕಷ್ಟಪಟ್ಟಷ್ಟು ಅವ್ರು ಕಷ್ಟಪಡಲ್ಲ. ಯಾಕಂದ್ರೆ ಇವತ್ತಿನ ಮಕ್ಕಳಿಗೆ ಏನಾಗಿದೆ ಅಂದ್ರೆ ವ್ಯವಸಾಯ ಅಂದ್ರೆ ಗೊತ್ತಿಲ್ಲ, ವ್ಯವಸಾಯ ಅನ್ನೋದು ಹೈನುಗಾರಿಕೆ ಅನ್ನೋದು ಒಂದು ಪ್ರಾಣಿ ಅನ್ನೋದು ಪಕ್ಷಿ ಅನ್ನೋದು ಏನು ಗೊತ್ತಿಲ್ಲ ಸರ್. ಅವ್ರೇನ್ ಬುಕ್ನಾಗಳು ಒಂದು ಅಕ್ಷರವನ್ನು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಸರ್. ಹಂಗಾಗಿ ಇಲ್ಲಿಗೆ ಸಾಕು, ನಾವು ಮಾಡಿದ್ದೆ ಕಷ್ಟ ಸಾಕು ಅಂತೇಳಿ ಮಾಡ್ತೇವೆ ಸರ್. ನೀವು ಇಷ್ಟೊಂದು ಆಸಕ್ತಿಯಿಂದ ಹೈನುಗಾರಿಕೆ ಮಾಡ್ತೀರಾ, ಡ್ರೈವಿಂಗ್ ಹೋಗ್ತೀರಾ, ಇಷ್ಟೊಂದೆಲ್ಲ ಮಾಡ್ತೀರಾ, ಈಗ ನೋಡಿದ್ರು ಏನು ಈ ಕೃಷಿ ಅಂತ ಲಾಭದಾಯಕ ಅಲ್ಲ ಅಂತಂದು ಕೃಷಿಯಿಂದ ಹಿಂದೆ ಸರಿತಾರೆ, ಮತ್ತೆ ಒಳ್ಳೆ ಪದವಿ ಪಡ್ಕೊಂಡು ಸುಮ್ಮನೆ ಊರಲ್ಲಿ ಓಡಾಡ್ತಾ ಇರ್ತಾರೆ, ಟೈಮ್ ವೇಸ್ಟ್ ಮಾಡ್ತಿರ್ತಾರೆ ಅಂತ ಯುವಕರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ ಸರ್? ಇದರಲ್ಲಿ ನಾವು ಕಷ್ಟಪಟ್ಟು ಪ್ರತಿಫಲ ಪಡಿಬೋದು ಸರ್. ಅರ್ಥರೆ 6 ಪಟ್ಟು ಮಾಡಿದ್ರೆ 3 ಪಟ್ಟು, ಅರ್ಥರೆ ಮಾತ್ರ 6 ಪಟ್ಟು ನಾವು ಸಾಧನೆ ಮಾಡ್ಬೋದು, ಮಾತ್ರ ಏನು ಮಾಡೋಕ್ಕಾಗಲ್ಲ ಸರ್. ಹಂಗಾಗಿ ನಾವು ಇದರಿಂದ ನಾವು ಸಾಧನೆ ಮಾಡಿ ನಮ್ಮ ಒಂದು ಜೀವನ ಸಾಗಿಸ್ಬೇಕು, ನಮ್ಮ ಯಾರಿಗೂ ಹೊರೆ ಆಗಬಾರ್ದು ಅಂತಂದರೆ ಇದರಲ್ಲಿ ಯಾವುದೂ ಲಾಸ್ ಆಗಲ್ಲ ಸರ್, ಎಲ್ಲದೂ ಲಾಭದಾಯಕವಾಗಿ ಕಾಣ್ತೀವಿ. ನಮ್ಮ ಜೋಬ್ನಲ್ಲಿ ಎಷ್ಟು ಸದಾ ಟೈಮಲ್ಲೂ ದುಡ್ಡಿರುತ್ತೆ ಸರ್. ಹಂಗಾಗಿ ಒಬ್ಬರನ್ನ ಕೈ ಬೇಡಿ ಜೀವನ ಮಾಡೋಕ್ಕಿನ್ನ ಸ್ವಂತ ದುಡಿಮೆ ಮಾಡ್ಕೊಂಡು ನಾವು 10 ರೂಪಾಯಿ ಲಾಭ. ಇವತ್ತು ಬೆಳಿಗ್ಗೆ 10 ಲೀಟರ್ ಹಾಲು ಕರೆದ್ರೆ ನಮ್ಗೆ 5 ರೂಪಾಯಿ ದುಡ್ಡು ಸಿಗುತ್ತೆ ಇಲ್ಲಿ. ಸುಮ್ಮನೆ ನಾವು ಮನೆಗೆ ಹಸು ಸಾಕಿದೀನಿ ಹಾಲು ಬರ್ತಿಲ್ಲ ಅಂದ್ರೆ ಅದು ಅರ್ತಿಲ್ಲ. ಹಂಗಾಗಿ ಲಾಭದಾಯಕ ಮಾಡ್ಕೊಂಡ್ರೆ ಮಾತ್ರ ನಮಗೆ ಸಾಧ್ಯನೇ ಆಗುತ್ತೆ ಸರ್. ಹಂಗಾಗಿ ಅಂತ ಕಷ್ಟಪಟ್ಟು ಹೇಳ್ತಿದ್ದೀನಿ, ಇವತ್ತಿಗೂ ನಾವು ಕಷ್ಟಪಟ್ಟರೆ ಪ್ರತಿಫಲ ಸಿಗುತ್ತೆ ಸರ್. ಹಂಗಾಗಿ ಎಲ್ಲರೂ ಕಷ್ಟಪಡೋದ್ರಲ್ಲಿ ಯಾವುದು ತೊಂದರೆ ಇಲ್ಲ ಅಂತ ನಾನು ಹೇಳ್ತೀನಿ ಸರ್. ಆದ್ರೆ ಇಷ್ಟು ವರ್ಷದ ಒಂದು ಹೈನುಗಾರಿಕೆ ಡ್ರೈವಿಂಗ್ ಎಲ್ಲ ನಿಮಗೆ ಸಂತೋಷ ನೆಮ್ಮದಿ? ಸಂತೋಷ ತಾನೇ ಸರ್, ಇದುವರೆಗೂ ಯಾವುದೇ ತರ ಚಾಲಕ ವೃತ್ತಿಯಲ್ಲಿ ನನಗೆ ಸಮಸ್ಯೆ ಆಗಿಲ್ಲ, ಹೈನುಗಾರಿಕೆಯಲ್ಲೂ ಸಮಸ್ಯೆ ಆಗಿಲ್ಲ, ಎಲ್ಲದರಲ್ಲೂ ಲಾಭದಾಯಕವಾಗಿ ನಾವು ಖುಷಿ ಪಡ್ತಿದ್ದೀವಿ, ಸಂತೋಷದಿಂದ ಜೀವನ ಮಾಡ್ತೇವೆ ಸರ್. ಈ ಕಾರ್ಯಕ್ರಮ ಕೇಳಂತಾರು ಶಿವಕುಮಾರ್ ಅವರು ನಿಮ್ಮನ್ನು ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬಹುದು? ನನ್ನ ನಂಬರ್ ಇದೆ ಸರ್, ನನ್ನ ನಂಬರ್ ಹೇಳ್ರಿ. ನಿಮ್ಮ ನಂಬರ್? 9449361882 ಸರ್. ರೈತ ಬಂಧವರೇ, ಶಿವಕುಮಾರ್ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 9449631882. ಬಹಳ ಸಂತೋಷ ಶಿವಕುಮಾರ್ ಅವರ, ಇದುವರೆಗೂ ನಿಮ್ಮ ಈ ಹೈನುಗಾರಿಕೆಯಲ್ಲಿನ ಸಾಕಷ್ಟು ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಹೈನುಗಾರಿಕೆಯಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಹೈನುಗಾರಿಕೆಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಮಲ್ಲಾಪುರ ಗ್ರಾಮದ ಕೃಷಿಕ ಆರ್ ಶಿವಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಕೇಳುವರಿ, ಇದೀಗ ಹವಾಮಾನ ವರದಿ. ರಾಜ್ಯದಾದ್ಯಂತ ಇಂದು ಒಣಹವೆ ಇತ್ತು. ರಾಜ್ಯದಲ್ಲಿ ಅತಿ ಕಡಿಮೆ ಉಷ್ಣಾಂಶ 11 ಡಿಗ್ರಿ ಸೆಂಟಿಗ್ರೇಡ್ ಚಾಮರಾಜನಗರದಲ್ಲಿ ದಾಖಲಾಗಿದೆ. ಇಂದು ರಾಜ್ಯದಾದ್ಯಂತ ಒಣಹವೆ ಇರುವ ಸಾಧ್ಯತೆ ಇದೆ. ರಾಜ್ಯದಾದ್ಯಂತ ಒಂದೆರಡು ಕಡೆಗಳಲ್ಲಿ ದಟ್ಟ ಮಂಜು ಅಥವಾ ಮಂಜು ಇರುವ ಸಾಧ್ಯತೆ ಇದೆ. ರಾಜ್ಯದಾದ್ಯಂತ ಗರಿಷ್ಠ ಮತ್ತು ಕನಿಷ್ಠ ತಾಪಮಾನದಲ್ಲಿ ಹೆಚ್ಚು ಬದಲಾವಣೆ ಇರುವುದಿಲ್ಲ. ಮುಂದಿನ 24 ಗಂಟೆಗಳಲ್ಲಿ ಮುಖ್ಯವಾಗಿ ಮೋಡವಿಲ್ಲದ ಆಕಾಶ, ಕೆಲವು ಪ್ರದೇಶಗಳಲ್ಲಿ ಬೆಳಗಿನ ಜಾವದಲ್ಲಿ ದಟ್ಟ ಮಂಜು ಅಥವಾ ಮಂಜು ಇರುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವು ಕ್ರಮವಾಗಿ 33 ಡಿಗ್ರಿ ಸೆಂಟಿಗ್ರೇಡ್ ಮತ್ತು 15 ಡಿಗ್ರಿ ಸೆಂಟಿಗ್ರೇಡ್ ಇರುವ ಸಾಧ್ಯತೆ ಇದೆ. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆ ಕಂಡುಬರುವುದಿಲ್ಲ ಎಂದು ಹವಾಮಾನ ಇಲಾಖೆ ವರದಿ ಮಾಡಿದೆ. ಹವಾಮಾನ ವರದಿ ಕೇಳಿದ್ರಿ. ಇದೀಗ ಒಂದು ಜನಪದ ಗೀತೆ ಕೇಳಿ. ಹಾಡಿದ್ದಾರೆ ಸಿ ಅಶ್ವಥ್ ಮತ್ತು ಪ್ರೇಮಲತಾ ದಿವಾಕರ್. ಬಾರಿಯ ಬೆಳದಿಂಗಳೇ, ಬಾರಿಯ ಬೆಳದಿಂಗಳೇ, ನಮ್ಮೂರ ಹಾಲಿನಂತ ಬೆಳದಿಂಗಳೇ, ಬೆಳದಿಂಗಳೇ, ನಮ್ಮೂರ ಹಾಲಿನಂತ ಬೆಳದಿಂಗಳೇ. ಒಂದೇ ಹಕ್ಕಿ ಬಂದಾವಕ್ಕ ಕರಕರ ನಾಡಿ ನಿಂದಾವಕ್ಕ, ಒಂದೇ ಹಕ್ಕಿ ಬಂದಾವಕ್ಕ ಕರಕರ ನಾಡಿ ನಿಂದಾವಕ್ಕ. ಬಾರಿಯ ಬೆಳದಿಂಗಳೇ, ತಿಂಗಳು ಮಾವ ನಿನ ಪೂಜೆ ಗಂಗೆ ದಡದಾಗಿ ತಿಂಗಳು ಮಾವನ್ನ ತಂಗೇರೇಳು ಮಂದಿ ಬಂಗಾರ ದೂಲೆ ಬಳೆಯೋರೇ ಬಂಗಾರ ದೂಲೆ ಬಳೆಯೋರೆ ತಿಂಗಳು ಮಾವ ಮಂಗಾರ ಹತ್ತೊಂದು 15 ಹೇ ಕೊರವನ ಹಕ್ಕಿ ನಾದಾಭರಣದ ಹಕ್ಕಿ ಹಾಜಾವೇ ಹಕ್ಕಿ ಗಗನಕ್ಕೆ ಹಾಜಾವೇ ಹಕ್ಕಿ ಗಗನಕ್ಕೆ ಮತಿಕಟ್ಟಾದ ಸಾಲಳ್ಳಿ ಮರದ ನೆರಳಿಗೆ ತುಂಬೆ ಹೂವಿನ ಗುಡ್ಲಾಕಿ ತಿಂಗಳು ಮಾವ ಮಿಯಾನೆಂದರೆ ತಾವಿಲ್ಲ ಮಿಯಾನೆಂದರೆ ತಾವಿಲ್ಲ ತಿಂಗಳು ಮಾವ ಹೋಗಯ್ಯ ಮುಗಿಲ ಸೆರಗಿಗೆ ಮಿಯಾನೆಂದರೆ ತಾವಿಲ್ಲ ತಿಂಗಳು ಮಾವ ಹೋಗಯ್ಯ ಮುಗಿಲ ಸೆರಗಿಗೆ ಮಾರಿಯ ಬೆಳದಿಂಗಳೇ ನಮ್ಮೂರ ಹಾಲಿನಂತ ಬೆಳದಿಂಗಳೇ ಮಾರಿಯ ಬೆಳದಿಂಗಳೇ ಜನಪದ ಗೀತೆ ಕೇಳಿದ್ರಿ. ಇದೀಗ ರೈತರಿಗೆ ಸಲಹೆ. ಇವತ್ತು ನಮ್ಮ ಕರ್ನಾಟಕ ರಾಜ್ಯವು ಕೃಷಿ ಪ್ರಧಾನ ರಾಜ್ಯವಾಗಿದ್ದು 70% ಕುಸುಕಿ ಭೂಮಿಯನ್ನು ಹೊಂದಿದೆ. ರಾಜ್ಯವು ಕುಸುಕಿ ಬೇಸಾಯದಲ್ಲಿ ಅನೇಕ ಸವಾಲುಗಳನ್ನು ಮತ್ತು ಸಮಸ್ಯೆಗಳನ್ನು ಇವತ್ತು ಎದುರಿಸ್ತಾ ಇದೆ. ಅವುಗಳಲ್ಲಿ ಅಸ್ಥಿರ ಮಳೆ ಮತ್ತು ಸ್ವಾಭಾವಿಕ ಸಂಪನ್ಮೂಲಗಳಾದಂತಹ ಮಣ್ಣು ಮತ್ತು ನೀರಿನ ಇವತ್ತು ಸಂದಿಗ್ಧ ಹಂತದಲ್ಲಿದೆ ಮತ್ತು ಕೊರತೆ ಕೂಡ ಕಾಣ್ತಾ ಇದ್ದೇವೆ. ಅವುಗಳಲ್ಲಿ ಅಂತರ್ಜಲ ಮಟ್ಟ ಕೂಡ ಇವತ್ತು ಬಹಳ ಕುಸಿತ ಇದೆ. ವಿಶೇಷವಾಗಿ ಬೇಸಿಗೆ ಕಾಲದಲ್ಲಿ ಅಂತರ್ಜಲ ಮಟ್ಟ ಕುಸಿತದಿಂದ ಇವತ್ತು ನಮಗೆ ಮೇವನ್ನು ಪೂರೈಕೆ ಮಾಡತಕ್ಕಂಥ ಅಥವಾ ಅದು ಅವಲಂಬಿತವಾಗಿರ್ತಕ್ಕಂಥ ಕೃಷಿ ಬೆಳೆಗಳಾದಂಥ ಅದರ ಉತ್ಪಾದನೆ ಕೂಡ ಇವತ್ತು ಕಡಿಮೆಯಾಗಿ ಇವತ್ತಿಗೆ ನಮಗೆ ಮೇವಿನ ಪೂರೈಕೆಯಲ್ಲಿ ಇವತ್ತು ಬಹಳ ಕೂಡ ತೊಡಕಾಗ್ತಿದೆ. ಹಾಗಾಗಿ ಮೇವಿನ ಕೊರತೆಯಿಂದ ಇವತ್ತು ರೈತರು ತಮ್ಮ ಪಶು ಸಂಪತ್ತನ್ನು ಇವತ್ತು ಸಂದಿಗ್ಧ ಹಂತದಲ್ಲಿ ಇವತ್ತು ರೈತರು ಮಾರುವ ಹಂತದಲ್ಲಿ ಬಂದಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಾವು ಜಾನುವಾರುಗಳನ್ನು ಅದನ್ನು ಕಾಪಾಡಿಕೊಳ್ಳೋಕ್ಕೋಸ್ಕರ ಅಥವಾ ರೈತರನ್ನ ಆರ್ಥಿಕ ಮಟ್ಟವನ್ನು ಸುಧಾರಣೆ ಮಾಡುವಕ್ಕೋಸ್ಕರ ನಾವು ಹೊಸ ತಂತ್ರಜ್ಞಾನವನ್ನು ನಮ್ಮ ಹಿರಿಯೂರು ಬಬ್ಬರ್ ಫಾರಂನಲ್ಲಿ ಇವತ್ತು ಹೊಸದಾಗಿ ಅಳವಡಿಸ್ಕೊಂಡಿದ್ದೀವಿ. ಅದೇನಪ್ಪ ಅಂದರೆ ಜಲಕೃಷಿಯಲ್ಲಿ ರಸಮೇವನ್ನು ಉತ್ಪಾದನೆ ಮಾಡೋದು. ಇದು ತುಂಬಾ ಸುಲಭ. ಜಲಕೃಷಿಯಲ್ಲಿ ರಸಮೇವ ಉತ್ಪಾದನೆ ಮಾಡುವುದು ಮಣ್ಣಿನ ಲಭ್ಯತೆ ಇಲ್ಲದೆ ಸ್ವಲ್ಪ ನೀರಿನಲ್ಲಿ ಗೊಬ್ಬರವನ್ನು ಹಾಕದೆ ಮತ್ತು ಸ್ವಲ್ಪ ಕಡಿಮೆ ಕೂಲಿ ಕೃಷಿ ಕಾರ್ಮಿಕರನ್ನು ಉಪಯೋಗಿಸಿಕೊಂಡು ಕೇವಲ 11 ದಿನದಲ್ಲಿ ನಾವು ಈ ಜಲಮೇವನ್ನು ನಾವು ಉತ್ಪಾದಿಸಬಹುದು. ಈ ಜಲಮೇವನ್ನು ಉತ್ಪಾದಿಸೋದಕ್ಕೆ ನಾವು ವರ್ಷ ಪೂರ್ತಿ ದಿನ ನಾವು ಕೂಡ ನಾವು ಈ ಮೇವನ್ನು ಉತ್ಪಾದಿಸಣೆ ಮಾಡಬಹುದು. ಮತ್ತು ಈ ಮೇವು ಕೂಡ ಇವತ್ತು ಪೌಷ್ಟಿಕವಾಗಿರುತ್ತೆ ಮತ್ತು ಇದಕ್ಕೆ ಬಹಳ ಕಡಿಮೆ ಖರ್ಚು ಕೂಡ. ಹಾಗಾಗಿ ಜಲಕೃಷಿಯಿಂದ ನಾವು ಈ ಮೇವನ್ನು ಉತ್ಪಾದನೆ ಮಾಡೋದ್ರಿಂದ ಇವತ್ತು ಹಸುಗಳಿಗೆ ಇವತ್ತು ವಿಟಮಿನ್ ಇ ಆಗಿರ್ಬೋದು, ಸೆಲೆನಿಯಂ ಆಗಿರ್ಬೋದು ಅಥವಾ ಒಮೆಗಾ 3 ಕೂಡ ಪೌಷ್ಟಿಕಾಂಶಗಳು ದೊರಕುತ್ತವೆ. ಈ ರಸಮೇವನ್ನು ನಾವು ಜಲಕೃಷಿಯಿಂದ ಹೇಗೆ ಉತ್ಪಾದನೆ ಮಾಡಬೇಕಂದ್ರೆ ಇದು ಬಹಳ ಸರಳ ವಿಧಾನ. ನಾವು ನಮ್ಮಲ್ಲಿ ಸಿಗ್ತಕ್ಕಂಥ ಯಾವುದೇ ಕಾಳುಗಳಾಗಲಿ, ಉದಾಹರಣೆಗೆ ಹೇಳ್ಬೇಕಂದ್ರೆ ಮೆಕ್ಕೆಜೋಳ ಆಗ್ಬೋದು ಅಥವಾ ಮೇವಿನ ಸಜ್ಜೆ ಆಗ್ಬೋದು ಅಥವಾ ಗೋಧಿ, ಅಲಸಂದೆ, ಹುರುಳಿ, ಈ ಕಾಳುಗಳನ್ನು ಬಳಸ್ಕೊಂಡು ನಾವು ಮೇವನ್ನು ಉತ್ಪಾದನೆ ಮಾಡಬಹುದು. ಅದರಲ್ಲೂ ನಮ್ಮಲ್ಲಿ ಹಳ್ಳಿಯಲ್ಲಿ ಸಿಗ್ತಕ್ಕಂಥ ಲಭ್ಯ ಇರತಕ್ಕಂಥ ಮೆಕ್ಕೆಜೋಳವನ್ನು ಒಳ್ಳೆ ಬೀಜವನ್ನು ಆರಿಸ್ಕೊಂಡು ಅಂದರೆ ಒಳ್ಳೆ ಬೀಜ ಅಂದರೆ 90% ಮೊಳಕೆ ಬರ್ತಕ್ಕಂಥ ಬೀಜವನ್ನು ತಗೊಂಡು ಇದನ್ನು ನಾವು 12 ಗಂಟೆಗಳ ಕಾಲ ಇದನ್ನು ನೆನೆಸಿ ಆ ನೆನೆಸಿದಕ್ಕಂಥ ನೀರನ್ನು ಬಸಿದು ಆ ಬೀಜವನ್ನು ನಾವೇನು ಮಾಡಬೇಕಂದ್ರೆ 24 ಗಂಟೆಗಳ ಕಾಲ ನಾವು ಮೊಳಕೆ ಕಟ್ಟಬೇಕು. ಆ ಮೊಳಕೆ ಕಟ್ಟಿದ ನಂತರ ಆ ಬೀಜವನ್ನು ನಾವೇನು ಮಾಡಬೇಕು, ಪ್ರತಿ ಚದರ ಮೀಟರ್ ಟ್ರೇ ಅಂದರೆ ಒಂದು ತಟ್ಟೆಯಲ್ಲಿ 2 ಕೆಜಿ ಬೀಜವನ್ನು ನಾವು ಸಮನಾಗಿ ಹರಡಬೇಕು. ಸಮನಾಗಿ ಹರಡಿದ ನಂತರ ಪ್ರತಿದಿನ ನಾವು 5-6 ಬಾರಿ ನೀರನ್ನು ಚಿಮುಕಿಸಿ ಇದನ್ನು ನಾವು 7-8 ದಿನಗಳವರೆಗೆ ಇದೇ ರೀತಿ ನಾವು ಪ್ರತಿದಿನ ಕೂಡ 5-6 ಬಾರಿ ನಾವು ನೀರನ್ನು ಚಿಮುಕಿಸಬೇಕಾಗುತ್ತೆ. ತದನಂತರ ಇದು 8ನೇ ದಿನಕ್ಕೆ ಮೇವಿನ ಪೈರು ಕೂಡ 8-12 ಅಂಗುಳವಷ್ಟು ಎತ್ತರದಲ್ಲಿ ಬೆಳೆದಿರುತ್ತೆ. ಆ ಪೈರನ್ನು ನಾವು ಹಸುಗಳಿಗೆ ಪ್ರತಿದಿನಕ್ಕೆ ನಾವು 9 ಕೆಜಿ ಅಂತ 2 ಬಾರಿ ಕೊಡಬೇಕಾಗುತ್ತೆ. 2 ಬಾರಿ ಅಂದರೆ ಬೆಳಗ್ಗೆ 4.5 ಕೆಜಿ ಮತ್ತೆ ಸಂಜೆ 4.5 ಕೆಜಿ ಕೊಡಬೇಕಾಗುತ್ತೆ. ಈ ರೀತಿ ನಾವು 9 ಕೆಜಿಗೆ ಪ್ರತಿ ಹಸುಗೆ ಕೊಟ್ಟಾಗ ನಾವು ಪಟ್ಟಣದಿಂದ ತರತಕ್ಕಂಥ ಈ ತಿಂಡಿ ಮೇವಿನಲ್ಲಿ ನಾವು 4 ಕೆಜಿನ ನಾವು ಅದನ್ನು ಕಡಿತಗೊಳಿಸಬಹುದು. ಅಂದರೆ ಇದರಿಂದ ನಮಗೆ ಕನಿಷ್ಠವೆಂದರೂ ಕೂಡ ನಮಗೆ ಪ್ರತಿ ಹಸುವಿಗೆ ನಮಗೆ 80 ರೂಪಾಯಿ ಆ ತಿಂಡಿ ಮೇವಿನಲ್ಲಿ ಉಳಿತಾಯ ಮಾಡಬಹುದು. ಮತ್ತೆ ಈ ಮೇವನ್ನ ಅಂದ್ರೆ ಏನು ರಸ ಮೇವನ್ನ ಜಲಕೃಷಿಯಿಂದ ಉತ್ಪಾದನೆ ಮಾಡಿದಂತ ಮೇವನ್ನ ನಾವು ಕೊಟ್ಟಾಗ ಇದರಿಂದ 15% ಹಾಲಿನೆಲ್ಲ ಇಳುವರಿಯಲ್ಲಿ ಹೆಚ್ಚಿಗೆ ಬರೋ ಕಾಣುತ್ತಿದ್ವಿ. ಮತ್ತೆ ಒಳ್ಳೆ ಪ್ರೋಟೀನ್ ಅಂಶ ಉಳ್ಳಂತಕ್ಕಂಥ ಮೇವಾಗಿರೋದ್ರಿಂದ ಇದನ್ನ ವರ್ಷ ಪೂರ್ತಿ ಕೂಡ ನಾವು ರೈತರು ಸಣ್ಣ ಒಂದು ಮನೆಯಲ್ಲಿ ಸಿಗ್ತಕ್ಕಂಥ ಜಾಗದಲ್ಲಿ ಒಂದು ಶೆಡ್ಡಿನಲ್ಲಿ ನಾವು ಇದನ್ನ ಬೆಳೆಸಬಹುದು. ರೈತರಿಗೆ ಸಲಹೆ ಕೇಳಿದ್ರಿ. ಇದೀಗ ಪೇಟೆ ಧರಣಿ. ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಬೆಂಗಳೂರು ವಿಭಾಗ ಇವರು ಪ್ರಕಟಿಸಿರುವ ಇಂದಿನ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಈ ರೀತಿ ಇದೆ. ಮೊದಲಿಗೆ ದಾವಣಗೆರೆ ಮಾರುಕಟ್ಟೆಯ ಧಾರಣೆಗಳನ್ನು ನೋಡೋಣ. ಅಲಸಂದೆ ಕಾಳು ಪ್ರತಿ ಕ್ವಿಂಟಲ್